ಜಗದೀಶ್ ಶೆಟ್ಟರ್ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಈಗ ಸಮಯ ಸರಿಯಾಗಿ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಕಿಸಾನ್ ವಾಣಿ ಕೃಷಿರಂಗದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಹಳೆ ಹಗರೆಯ ಯುವ ಕೃಷಿಕ ಹೆಚ್ಎಂ ಗಣೇಶ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಇವರನ್ನ ಸಂದರ್ಶಿಸುತ್ತಾರೆ ಅರಕಲುಗೂಡು ವಿಮತ ಸುದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಬೇಲೂರು ತಾಲೂಕು ಹಗರೆ ಗ್ರಾಮದ ಪ್ರಗತಿಪರ ಯುವ ಕೃಷಿಕರಾದ ಹೆಚ್ಎಂ ಗಣೇಶ್ ಅವರು. ಗಣೇಶ್ ಅವ್ರಿಗೆ ಕೃಷಿಯಲ್ಲಿ ಸಾಕಷ್ಟು ಆಸಕ್ತಿ ಇದೆ, ಅದರಲ್ಲೂ ಕೂಡ ಹಸುಗಳು ಮತ್ತು ಹೋರಿಗಳನ್ನು ಸಾಕಾಣಿಕೆಯನ್ನು ಮಾಡಬೇಕು. ಹಳೆಯ ನಮ್ಮ ಉಪಕರಣಗಳು ಏನಿದ್ವೋ ಅವೆಲ್ಲದನ್ನು ಕೂಡ ಉಳಿಸ್ಕೊಂಡಿದ್ದಾರೆ. ಇವತ್ತು ಕೂಡ ನೇಗ್ಲು, ನೊಗ ಮತ್ತು ಕುಂಟೆ, ಮರ ಎಲ್ಲದನ್ನು ಬಹಳ ಅಚ್ಚುಕಟ್ಟಾಗಿ ಇಟ್ಕೊಂಡು ಕೃಷಿಯ ಬಗ್ಗೆ ಒಳ್ಳೆ ಆಸಕ್ತಿಯನ್ನು ಇಟ್ಕೊಂಡು ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಗಣೇಶ್. ನಮಸ್ಕಾರ ಸರ್. ಗಣೇಶ್, ಎಷ್ಟು ವಯಸ್ಸು ತಮಗೆ? ಸರ್, ನನಗೆ 31 ವರ್ಷ. ಇವಾಗ 31 ವರ್ಷ ಆಯಿತು. ಏನು ಓದಿದ್ರಿ ತಾವು? ಸರ್, ನಾನು BA ಮುಗಿಸಿದ್ದೀನಿ ಸರ್. BA ಮುಗಿಸಿದ್ರ? ಎಲ್ಲಿ ಓದಿದ್ರಿ? ಗೌರ್ಮೆಂಟ್ ಕಲಾ ಕಾಲೇಜಲ್ಲಿ ಓದಿದ್ದೀನಿ ಸರ್. ಸರ್ಕಾರಿ ಕಲಾ ಕಾಲೇಜಲ್ಲಿ ಓದಿದ್ರಿ? BA ಮುಗಿಸಿದ್ದೀನಿ ಸರ್. BA ಮುಗಿದ ನಂತರ ಬೇರೆ ಏನಾದರೂ ಕೆಲಸ ಮಾಡಬೇಕು ಅಂತ ಹೇಳಿ ಆಸಕ್ತಿ ಇರಲಿಲ್ವಾ? ಸರ್, ನಮ್ಮ ಅಪ್ಪ ಅಮ್ಮನ ಆಸೆ ಗೌರ್ಮೆಂಟ್ ಜಾಬ್ಗೆ ಹೋಗ್ಬೇಕು ನನ್ನ ಮಗ ಅಂತ ಅವ್ರಿಗೆ ಆಸೆ ಇತ್ತು. ಬಟ್ ಮನೆಯದು ನಮ್ಮ ಅಪ್ಪ ಅಮ್ಮ ಕೆಲಸ ಮಾಡ್ತಾ ಇದ್ ನೋಡಿ ನಮಗನ್ಸುತ್ತೋ, ನಾವು ಚೆನ್ನಾಗಿದ್ದರೆ ನಮ್ಮ ಅಪ್ಪ ಅಮ್ಮರು ಗುದ್ದಾಡ್ತಾರಲ್ಲ, ನಾವು ಚೆನ್ನಾಗಿದ್ದಾಗ ಅವ್ರು ಆರಾಮಾಗಿರಲಿ, ನಾವು ಕೆಲಸ ಮಾಡಬೇಕು ಅಂತ ಈ ಫೀಲ್ಡಿಗೆ ಬಂದು ಸರ್. ನಾವು ಇದನ್ನೇ ಮಾಡ್ಕೊಂಡಿರ್ಬೇಕು ಅಂತ ಇದನ್ನೇ ಮಾಡ್ಕೊಂಡಿರ್ಬೇಕು ಅಂತ ಇದ್ದೆ. ಸ್ವಲ್ಪ ಸ್ವಲ್ಪ ನಮಗೆ ಫಸ್ಟ್ ಕಷ್ಟ ಆಯಿತು, ಬರ್ತಾ ಬರ್ತಾ ಇದೇ ಇಷ್ಟ ಆಯಿತು ನಮಗೆ. ತಂದೆಯವರು ಏನು ಕೆಲಸ ಮಾಡ್ತಿದ್ರು? ಸರ್, ಮೊದಲು ರಾಗಿ ವ್ಯಾಪಾರ ಮಾಡ್ತಿದ್ರು, ಈಗ ಸ್ವಲ್ಪ ವಯಸ್ಸಾದ ಕಾರಣ ಅವ್ರು ಮಾಡೋಕ್ಕಾಗಲ್ಲ, ಈಗ ಮನೆ ಹತ್ರ ಆರಾಮಾಗಿದ್ದಾರೆ ಸರ್. ಅವರು ಕೃಷಿ ಮಾಡ್ತಿದ್ರಲ್ವಾ? ಮೊದಲು ಮಾಡ್ತಾಯಿದ್ರು ಸರ್, ಅವರಿಂದಲೇ ನಮಗೆ ಉತ್ತೇಜನ ಬಂದಿದ್ದು. ಎಷ್ಟು ಎಕರೆ ಜಮೀನಿದೆ ಮತ್ತು ನಿಮ್ಮ ತಂದೆಯವ್ರ ಕಾಲಕ್ಕೆ ಏನೇನು ಬೆಳೀತಾ ಇದ್ರು? ನಮ್ಗೆ 6 ಎಕರೆ ಜಮೀನಿದೆ. ನಮ್ಮ ತಂದೆಯವ್ರ ಕಾಲಕ್ಕೆ ಆಗ ಅಷ್ಟು ಅವ್ರಿಗೆ ಅನುಭವ ಗೊತ್ತಿರಲಿಲ್ಲ, ಬರೀ ರಾಗಿ ಜೋಳ ಅಂತ ಎರಡು ಬೆಳ್ಕೊಂಡಿರೋರು. ಮೇನ್ ಅವ್ರಿಗೆ ಆದಾಯದ ಮೂಲ ಗೊತ್ತಿರಲಿಲ್ಲ ಅವಾಗ, ಹಿಂಗೆ ಹಿಂಗೆ ಮಾಡಿದ್ರೆ ಹಿಂಗೆ ಬರುತ್ತೆ ಅಂತವ. ಈಗ ನಮ್ಮ ಫೀಲ್ಡಿಗೆ ಬಂದಮೇಲೆ ನಾವು ಎಲ್ಲ ಥರನೂ ಬೆಳೆದಿದ್ದೀವಿ ಸರ್. ಆಲೂಗಡ್ಡೆ ಬೆಳೆದಿದ್ವಿ, ಜೋಳ ಬೆಳೆದಿದ್ವಿ, ಶುಂಠಿ ಬೆಳೆದಿದ್ದೀವಿ, ರಾಗಿ ಎಲ್ಲ ಥರದ್ದು ಬೆಳೆದಿದ್ದೀವಿ ಸರ್. ನಾವು ತಂದೆಯವ್ರಿಗೆ ಕೆಲಸಕ್ಕೆ ನೆರವಾಗ್ತಿದ್ರ ನೀವು? ಹಾ ಸರ್, ನಾವು ತಂದೆಯವ್ರ ಆರಾಮ ಬಿಟ್ಟು ನಾವೇ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಸರ್. ಅಲ್ಲ, ಅವ್ರು ಮಾಡೋಂತ ಕಾಲಕ್ಕೆಲ್ಲ ಸಹಾಯ ಮಾಡ್ತಿದ್ರ ನೀವು? ಮಾಡ್ತಾ ಇದ್ದೆ ಸರ್, ಅಂದ್ರೆ ಅಷ್ಟು ಗೊತ್ತಿರಲಿಲ್ಲ, ಸ್ವಲ್ಪ ಸ್ವಲ್ಪ ಅವರಿಂದಲೇ ಸರ್ ನಮಗೆ ಇಲ್ಲಿ ಬಂದಿದ್ದು ನಾವು. ಎಷ್ಟೇ ವಯಸ್ಸಿಂದ ಈ ಕೃಷಿ ಕೆಲಸ ಶುರು ಮಾಡಿದ್ರಿ? ಸರ್, ನಾನು ಹೆಚ್ಚಿಗೆ 13-14 ವರ್ಷದಿಂದ ಈ ಫೀಲ್ಡಿಗೆ ಬಿದ್ದೆ ಸರ್ ನಾನು. ಓಹೋ, ಆಗಿಂದಲೂ ಮಾಡ್ತಾ ಇದ್ದೀನಿ. ಅವ್ರ ಜೊತೆ ಹೊಲಕ್ಕೆ ದನ ಕರು ಹಿಡ್ಕೊಂಡು ಹೋಗೋದು, ಕುರಿ ಹಿಡ್ಕೊಂಡು ಹೋಗೋದು, ಈ ತರ ಮಾಡಿ ಮಾಡಿ ಅಭ್ಯಾಸ ಆಯ್ತು ಸರ್ ನಮಗೆ. ಎಷ್ಟು ಜಮೀನ್ ಇದೆ ಈಗ? ಸರ್, ನಮ್ಮ ಸ್ವಂತ 6 ಎಕರೆ ಇದೆ, ಒಂದ್ 4 ಎಕರೆ ಬೇರೆಯವ್ರದ್ದು ಮಾಡ್ಕೊಂಡಿದ್ದೀವಿ ಸರ್. ಸ್ವಂತ 6 ಎಕರೆ ಜೊತೆಗೆ ಬೇರೆಯವ್ರದ್ದು ಮಾಡ್ಕೊಂಡಿದ್ದೀವಿ ಸರ್. ಏನೇನು ಬೆಳೀತೀರಾ ಗಣೇಶ್? ಸರ್, ನಾವೀಗ ಎಕ್ಸಾಕ್ಟ್ ಆಗಿ ಬೆಳೆಯೋದು ಜೋಳ, ರಾಗಿ, ಆಮೇಲಿಂದ ಆಲೂಗಡ್ಡೆ ಬೆಳೀತಾ ಇದ್ದೀವಿ, ಈಗ ಒಂದು 3 ವರ್ಷದಿಂದ ಬೆಳೆಯಕ್ಕಾಗ್ತಿಲ್ಲ, ಶುಂಠಿ ಬೆಳೀತಾ ಇದೀವಿ, ತೋಟ ಮಾಡ್ಕೊಂಡಿದ್ದೀವಿ ಸರ್, ತೆಂಗಿನ ತೋಟ. ಜೋಳ ಒಳ್ಳೆ ಇಳುವರಿ ಬಂತು ಈ ಸರಿ ಅಂತ ಹೇಳಿದ್ರಿ? ಹೌದು ಸರ್, ನಮ್ಮ ಜೋಳ ಒಳ್ಳೆ ಮೇನ್ ಸರ್, ಜೋಳ ಬೆಳಿಬೇಕು ಅಂದ್ರೆ ದನಿನ ಗೊಬ್ಬರ ಮೇನ್ ಬೇಕು ಸರ್. ಅದಕ್ಕೆ ಒಂದು ಬ್ಯಾಗಿಗೆ ನಾವು 30-35 ಕ್ವಿಂಟಲ್ ಬೆಳೀತಾ ಇದೀವಿ ಸರ್. ಈ ಸರಿ 4 ಬೇಕಾಗಿದ್ದು 120 ಕ್ವಿಂಟಲ್ ಜೋಳ ಆಯ್ತು ಸರ್. ನಾವೆಲ್ಲ ಕೆಲಸ ಮಾತ್ರ ಎತ್ತುಗಳಲ್ಲ ಕೆಲಸ ಮಾಡ್ತೀವಿ, ಉಳುಮೆ ಮಾತ್ರ ಟ್ರಾಕ್ಟರ್ ಮಾಡ್ಕೋತೀವಿ, ಸ್ವಂತ ಟ್ರಾಕ್ಟರ್ ಇದೆ, ಉಳುಮೆ ಮಾತ್ರ ಟ್ರಾಕ್ಟರ್ ಮಾಡ್ಕೋತೀವಿ, ಉಳಿದಿದ್ನೆಲ್ಲ ನಾವು ಎತ್ತಲೇ ಕೆಲಸ ಮಾಡೋದು. ಜೋಳ ಹಾಕೋದಕ್ಕಿಂತ ಮೊದಲು ಭೂಮಿ ಎಲ್ಲ ಹೆಂಗ್ ಹದ ಮಾಡ್ಕೋತೀರಿ ಸರ್? ಮಳೆ ಬರುತ್ತಾ, ಮಳೆ ಬಂದು ಭೂಮಿ ಯಾವ ತರ ತೇವಾಂಶ ಇದೆ ಅನ್ನೋದು ನೋಡ್ಬಿಟ್ಟು ಉಳುಮೆ ಮಾಡ್ತೀವಿ. ಉಳುಮೆ ಮಾಡ್ಬಿಟ್ಟು ಮತ್ತೆ 4 ದಿವಸ ಬಿಡ್ತೀವಿ, ಮತ್ತೆ ಉಳುಮೆ ಮಾಡ್ಬಿಟ್ಟು ಮಣ್ಣು ಯಾವ ತರ ಸೆಟ್ ಆಗೈತೆ ಅಂತ ನೋಡಿ ಮತ್ತೆ ದನಿನ ಗೊಬ್ಬರ ಹೊಡ್ಕೊಂತೀವಿ. ಅದಕ್ಕೆ ಅದು ಕೊಟ್ಕೊಬಿಟ್ಟು ಚೆಲ್ಬಿಟ್ಟು ಉಳುಮೆ ಮಾಡ್ಬಿಟ್ಟು ಮತ್ತೆ ಅದ ನೋಡ್ಬಿಟ್ಟು ಬೆಳೆ ಮಾಡ್ತೀವಿ ಸರ್. ನಾವು ದನಿನ ಗೊಬ್ಬರ ಎಷ್ಟು ಹಾಕ್ತೀರಿ ಸರ್? 1 ಎಕರೆಗೆ 5 ಟ್ಯಾಕ್ಟರ್ ಹೊಡಿತೀವಿ ಸರ್. ನಾವು ವರ್ಷ ವರ್ಷ ಹೊಡಿತೀರಾ? ಇಲ್ಲ ಸರ್, 2 ವರ್ಷಕ್ಕೊಂದ್ಸರಿ ಹೊಡಿತೀವಿ. 2 ವರ್ಷಕ್ಕೊಂದ್ಸರಿ ಹೊಡಿತೀವಿ. 1 ಎಕರೆಗೆ 5 ಟ್ಯಾಕ್ಟರ್ ಅಷ್ಟು ಹೊಡಿತೀರಿ. ಗೊಬ್ಬರ ನಿಮ್ದೇ ಸಿಗುತ್ತೆ? ನಮ್ದೇ ಸಿಗುತ್ತೆ. ವರ್ಷಕ್ಕೆ 10-12 ಟ್ಯಾಕ್ಟರ್ ಗೊಬ್ಬರ ಆಗುತ್ತೆ ನಮ್ದೇ. ನಮ್ಮ ವೈದವಲ್ಲ 5 ಟ್ಯಾಕ್ಟರ್ ಗೊಬ್ಬರ ಹೆಂಗೆ ಹಾಕ್ತೀರಾ ಹೇಳಿ ಸರ್? 1 ಟ್ಯಾಕ್ಟರ್ಲ್ಲಿ 8-10 ಗುಡ್ಡೆ ಕೆಡುತ್ತೀವಿ, ಅವನ್ನ ನಾವು ಲೇಬರ್ ಕರ್ಕೊಳ್ಳಲ್ಲ, ಮನೆಯೇ ನಾವು ಡೈಲಿ ಹೋಗಿ 1 ಟ್ಯಾಕ್ಟರ್ 1/2 ಟ್ಯಾಕ್ಟರ್ ಚೆಲ್ಕೊಂಡ್ಬರ್ತೀವಿ. ನಾವು 2 ದಿವಸ 3 ದಿವಸ ಚೆಲ್ಕೊಂಬಿಟ್ಟು ಆಮೇಲೆ ನಾವೇ ಉಳುಮೆ ಮಾಡ್ಕೊತೀವಿ ಸರ್. ನೀವೇ ಚೆಲ್ಕೊಂಡ್ಬಿಡ್ತೀರ? ನಾವೇ ಚೆಲ್ಕ ಸರ್. ನಾವು ಯಾವುದೇ ಕೆಲಸ ಮಾಡಿದ್ರು ಲೇಬರ್ ಕಮ್ಮಿ ಬರಂಗ್ ಮಾಡ್ಕೋತೀವಿ ಸರ್. ನಾವು ಜಾಸ್ತಿ ಲೇಬರ್ಗೆ ಯಥಾವತ್ ಕೊಡಲ್ಲ ಸರ್. ನಾವು ಎಷ್ಟು ಜನ ಇದಾರೆ ಮನೇಲಿ? ಮನೇಲಿ ನಾಲ್ಕೇ ಜನ ಸರ್ ಇರೋದು. ನಾವು ನಾಲ್ಕು ಜನ ಅಂದ್ರೆ ಯಾರು? ನಾನು, ನಮ್ಮಪ್ಪ, ನಮ್ಮಲ್ಲಿ ಒಂದು ಅಜ್ಜಿ ಇದೆ, ಆ ಅಜ್ಜಿ ನನ್ನ ಹೆಂಡತಿ ಸರ್. ನೀವು ನಾಲ್ಕೇ ಜನ ಕೆಲಸ ಮಾಡ್ಕೊಂತೀರ? ನಾಲ್ಕೇ ಜನ ಕೆಲಸ ಮಾಡ್ಕೊಂತೀವಿ ಸರ್. ಹತ್ತಕ್ಕರಲ್ಲೂ ನೀವು ನಾಲ್ಕೇ ಜನಕ್ಕೆ ದುಡಿತೀರ? ನಾವು ನಾಲ್ಕೇ ಜನ ಕೆಲಸ ಮಾಡ್ತಾರ ಸರ್. ಯಾವ ಟೈಮಲ್ಲಿ ಗೊಬ್ಬರ, ದನ ಗೊಬ್ಬರ ಹಾಕ್ತೀರಿ ಹೊಲಕ್ಕೆ? ಸರ್, ನಾವೀಗ ಮಳೆ ಬೀಳುತ್ತೆ, ರೇವತೆ ಮಳೆ ಅಂತ ಬೀಳುತ್ತೆ ಫಸ್ಟ್. ರೇವತೆ ಮಳೆ ಬಿದ್ದಾಗ ಉಳುಮೆ ಮಾಡ್ತೀವಿ, ಉಳುಮೆ ಮಾಡಿಬಿಟ್ಟು ನೆಕ್ಸ್ಟ್ ಬರಣಿ ಮಳೆ ಒಳಗೆ ನಾವು ಗೊಬ್ಬರ ಹೊಡೆದಿರ್ತೀವಿ ಸರ್. ಬರಣಿ ಮಳೆ ಬೀಳೋದ್ರೊಳಗಡೆ ಗೊಬ್ಬರ ಹೊಡ್ಕೊಂಡು ಚೆಲ್ಕೊಬಿಡ್ತೀರಿ? ಚೆಲ್ಬಿಡ್ತೀವಿ ಸರ್. ಅವಾಗ ಚೆಲ್ಲಿದ್ಮೇಲೆ ಮತ್ತೆ ಉಳುಮೆ ಮಾಡ್ತಾರೆ? ಉಳುಮೆ ಮಾಡ್ತೀವಿ, ಚೆಲ್ಲಿ ಎರಡು ಮೂರು ದಿವಸಗಳು ಉಳುಮೆ ಮಾಡ್ಬೇಕು, ಇಲ್ಲಾಂದ್ರೆ ಬಿಸಿಲು ಕಾವಿಗೆ ಅದ್ರಾಗಿರೋ ತೇವಾಂಶ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ಉಳುಮೆ ಮಾಡಿಬಿಟ್ಟು ಗೊಬ್ಬರ ಚೆಲ್ಬಿಟ್ಟು ಮತ್ತೆ ಉಳುಮೆ ಮಾಡ್ಬಿಟ್ಬಿಡ್ತೀವಿ. ಆಮೇಲೆ ಒಂದು ವಾರ ಕಾಯಕ್ ಬಿಡ್ತೀವಿ ಹೊಲವ. ಆಮೇಲೆ ಮಳೆ ಬಿದ್ಮೇಲೆ ಅಂಗಾಂಬಿ ತಕ್ಕ ಬೆಳೆ ಮಾಡ್ತೀವಿ ಸರ್. ಈಗೆಲ್ಲ ಮಳೆ ಆಶ್ರಯದಲ್ಲೇ ಮಾಡ್ತಾ ಇರೋದಲ್ವಾ? ಇಲ್ಲ ಸರ್, ನೀರಾವರಿ ಇದೆ ನಮ್ದು. ನೀರಾವರಿ ಏನು? ಬೋರ್ವೆಲ್ ಇದೆಯಾ? ಬೋರ್ವೆಲ್ ಇದೆ ಸರ್. ಎಷ್ಟು ಬೋರ್ ಹಾಕ್ಸ್ಕೊಂಡಿದ್ರಿ ಸರ್? ಮೂರು ಬೋರ್ ಇದೆ ನಮ್ದು. ಮೂರು ಬೋರಿಂದ ನೀರು ಸಾಕಾಗುತ್ತೆ? ಸಾಕಾಗ ಸರ್. ಇಲ್ಲ, ಒಂದು ಬಾವಿ ಬೇಕಾದ್ರೆ ಫ್ರೀಯಾಗಿಳಿತೆ, ಎರಡು ಬೋರ್ ಎಲ್ಲ ಮೇಂಟೈನ್ ಆಗುತ್ತೆ ಸರ್. ಜೋಳ ಸಾಮಾನ್ಯವಾಗಿ ಯಾವ ತಿಂಗಳಲ್ಲಿ ಬಿತ್ತನೆ ಮಾಡೋದ್ರಿಂದ ಚೆನ್ನಾಗಿ ಇಳುವರಿ ಬರುತ್ತೆ ಅಂತ? ನನ್ನ ಪ್ರಕಾರ ಮೇ ಮೇಲೆ ಜೂನ್ ಒಳಗೆ ಮಾಡ್ಬೇಕು ಸರ್. ಮೇ ನಂತರ ಜೂನ್ ಒಳಗಡೆ, ಜೂನ್ 30 ತಾರೀಕು ಒಳಗಡೆ ಬಿತ್ತನೆ ಆಗ್ಬಿಡ್ಬೇಕು ಸರ್. ಒಳ್ಳೆ ಇಳುವರಿ ಬರುತ್ತೆ, ಪ್ಲಸ್ ಯಂತ್ರಗಳಿಗೆ ಜಾಸ್ತಿ ಉತ್ತೇಜನ ಕೊಡಬಾರದು, ಎತ್ತಲೆ ಕೆಲಸ ಮಾಡ್ಬೇಕು. ಒಂದ್ ಎಕರೆ 40 ಕ್ವಿಂಟಲ್ ತನಕ ಜೋಳ ಬೆಳಬಹುದು ಸರ್ ಒಂದ್ ಎಕರೆಗೆ. ಈಗ ನೀವು ಟ್ರಾಕ್ಟರ್ ಒಂದ್ ಸರಿ ಮಾತ್ರ ಉಳಿಸ್ತೀರಾ? ಇಲ್ಲ ಸರ್, ಎರಡರಿಂದ ಮೂರ್ ಸಲ ಟ್ರಾಕ್ಟರ್ ಉಳ್ಕೊಳ್ತೀವಿ. ಇನ್ ಪೂರ್ತಿ ಕೆಲಸ ಎಲ್ಲ ನಾವು ಮುರಿಯಾ ತನಕಲ್ಲೂ ಈ ಓರಿಲೇ ಕೆಲಸ ಮಾಡೋದು. ಎಷ್ಟೊತ್ತೆ ಓರಿ ಸಾಕಂಡಿದ್ರಿ ಸರ್? ನಾವು ಮೊದ್ಲಿಂದ ಓರಿ ಕಟ್ತಾ ಬಂದಿದ್ದು, ನಮ್ಮ ಅಪ್ಪರ್ ಫೀಲ್ಡ್ ಅಲ್ಲಿ ಬಾರಿ ಜೊತೆ ಓರಿ ಕಟ್ಟಿರಂತೆ ಸರ್. ಅವ್ರಿಗೆ ಅವಾಗ ಎಳ್ಳಿ ಕಾರು ಈ ಬೆಳೆ ಜಾತಿ ಗೊತ್ತಿಲ್ಲ, ಒಂದ್ ಏನೋ ಗೇಯಕ್ ಉಳುಮೆ ಮಾಡಕ್ಕೆ ಎತ್ಕೊಳ್ಬೇಕು ಅಂತ ಕಟ್ಕೊಂಡಿದ್ರು. ನಮ್ ಫೀಲ್ಡ್ ಬಂದ್ಮೇಲೆ ನಾನು 5 ಜೊತೆ ಓರಿ ಕಟ್ಟಿದೀನಿ ಸರ್. 3 ವರ್ಷಕ್ಕೊಂದ್ಸರಿ, 4 ವರ್ಷಕ್ಕೊಂದ್ಸರಿ ಓರಿ ಚೇಂಜ್ ಮಾಡ್ತಾ ಇರ್ತೀವಿ ಸರ್. ಮಾರೋದು ಮತ್ತೆ ಹೊಸ ತರೋದು. ಈಗ ರೀಸೆಂಟ್ ಆಗಿ ತಗೊಂಡ್ಬಂದು 2.5 ಲಕ್ಷ ಕೊಟ್ಟು ನಮ್ಮೂರ್ ಗಣಪತಿ ಫಂಕ್ಷನ್ ಇವನೇ ಹುಡಿದ್ ಸರ್. ವರ್ಷ ವರ್ಷ ಹುಡ್ತೀರಿ? ವರ್ಷ ವರ್ಷ ಹುಡ್ತೀವಿ ಸರ್. ಅವ್ ನಮ್ಮನೆ ಓರಿ ಬಾರಿ ಮೆರವಣಿಗೆ ಮಾಡಿದ್ವಿ ಸರ್. ಈಗ ಜೂನ್ ಒಳಗಡೆ ಬಿತ್ತನೆ ಮಾಡ್ಬಿಡ್ಬೇಕು ಅಂತ ಹೇಳಿದ್ರೆ, ಜೂನ್ ಒಳಗಡೆ ಮಳೆ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಹಾಗೇನ್ ಮಾಡ್ತೀರಿ ಸರ್? ನಾವು ಮಾಡ್ತೀವಿ, ಬೇರೆ ಗೊತ್ತಿಲ್ಲ. ನಾವು ನೀರು ಹೊಡ್ಕೊಂಡು ಒಳ್ಳೆ ಅದ ಮಾಡ್ಕೊಂಡು ಆಗ ಬಿತ್ತನೆ ಮಾಡ್ತೀವಿ ಸರ್. ನೀರ್ ಹೊಡ್ಕೊಂಡು ಒಟ್ಟಿಗೆ ಜೂನ್ ಒಳಗಡೆ ಬಿತ್ತನೆ ಆಗ್ಬಿಡ್ಬೇಕು. ಜೂನ್ ಒಳಗಡೆ ಬಿತ್ತನೆ ಮಾಡೇ ಮಾಡ್ತೀವಿ ಸರ್. ಮತ್ತೆ ಜೋಳ ಕಟಾವ್ ಆದ್ಮೇಲೆ ಮತ್ತೆ ನಾವು ಬಿಡಲ್ಲ ಸರ್, ಮತ್ತೆ ಅದಕ್ಕೆ ಇನ್ನೊಂದು ಬೆಳೆ ಬೆಳಿತೀವಿ. ಯಾಕೆಂದ್ರೆ ಗೊಬ್ಬರ ಹೊಡೆದಿರ್ತೀವಲ್ಲ, ಪೌಷ್ಟಿಕಾಂಶ ಚೆನ್ನಾಗಿರುತ್ತೆ ಹೊಲದಲ್ಲಿ, ಹಂಗಾಗಿ ಇನ್ನೊಂದು ಬೆಳೆನೂ ಮತ್ತೆ ಬೆಳಿತೀವಿ ಸರ್. ನಾವು ಜೋಳ ಬಿತ್ತನೆ ಆದ್ಮೇಲೆ ಏನೇನು ಕೆಲಸ ಮಾಡ್ತೀರಾ ಸರ್? ಜೋಳ ಬಿತ್ತನೆ ಆದ 15 ದಿವಸಕ್ಕೆ ಒಂದ್ಸರಿ ಜೋಡ ಕುಂಟೆಲ್ಲಿ ಅರ್ಥ ಹೊಡಿತೀವಿ ಸರ್. ಅರ್ಥ ಹೊಡೆದ್ಮೇಲೆ ಮತ್ತೆ ಇನ್ನೊಂದು 3-4 ದಿವಸ ಬಿಟ್ಟು ಯೂರಿಯಾ ಚೆಲ್ಕೊಂಡು ಮತ್ತೆ ಅರ್ಥ ಹೊಡಿತೀವಿ ಸರ್. ಆಮೇಲೆ ಮತ್ತೆ ಒಂದ್ ವಾರ ಬಿಟ್ಟು ಈ ಉಳಿದ ಔಷಧಿ, ಆ ಬೇವಿನ ಎಣ್ಣೆ ಇವನ್ನೆಲ್ಲ ಸರ್ಕೊಂಡು ಔಷಧಿ ಹೊಡಿತೀವಿ. ಲಾಸ್ಟ್ಗೆ ಯೂರಿಯಾ ಚೆಲ್ಬಿಟ್ಟು ನೇಗ್ಲೋದ್ ಕೈ ಬಿಡ್ತೀವಿ ಸರ್. ಅದಾದ್ಮೇಲೆ ಕಳೆನಾಶಕ ಹೊಡಿತೀವಿ ಸರ್. ಈ ಕಳೆನಾಶಕ ಹೊಡಿಲಾರ ಭೂಮಿ ಏನು ಮಾತು ಕೇಳಲ್ಲ ಸರ್, ನಮ್ದು ಹೊಡಿಲೇಬೇಕಾಗುತ್ತೆ, ಆ ಪರಿಸ್ಥಿತಿ ಬಂದಿದೆ. ಕಳೆನಾಶಕ ಹೊಡಿತೀವಿ, ಆಮೇಲೆ ತಿರ್ಗ ಲಾಸ್ಟ್ ಟ್ರಿಪ್ಪು ಪೊಟಾಸು 10-26 20-20 ಆಮೇಲೆ 17-17 ಬಿಕ್ ಸರ್ ಗ್ರಾನ್ಯುಲ್ ಇವನ್ನೆಲ್ಲ ಸೇರಿಸಿ ಹೂ ಬರೋ ಟೈಮಲ್ಲಿ ಗೊಬ್ಬರ ಹಾಕ್ತಿವಿ ಸರ್. ಒಂದು ಗುಣಿಗೆ 100-150 ಗ್ರಾಂ ಗೊಬ್ಬರ ಹಾಕ್ತಿವಿ ಸರ್. ಇಷ್ಟೆಲ್ಲ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಇಳುವರಿ ಪಕ್ಕ 100-100 ರಿಸಲ್ಟ್ ಬರುತ್ತೆ ಸರ್ ಇದು. ಈಗ ಎತ್ಕೊಳ್ಳಿದವೆ ಹರತೆ ಹೊಡಿತೀನಿ ಅಂತ ಹೇಳಿದ್ರೆ, ಆದ್ರೂ ಈ ಕಳೆನಾಶಕ ಯಾಕೆ ಹೊಡಿತೀರಿ ಸರ್? ಅಂದ್ರೆ ಭೂಮಿ ಈಗ ನಾವು ಗೋಡ್ ಹೊಡ್ಸಿರ್ತೀವಲ್ಲ ಸರ್, ಅದ್ರಾಗೆ ಕಳೆ ತಿರ್ಗಾ ಮುರ್ಗಾ ಬರ್ತಾ ಇರುತ್ತೆ. ನಾವು ಜಾಸ್ತಿ ಉದ್ದಾಗ ತಂಗ ಬಿಡ್ಕೊಳ್ಳಲ್ಲ. ಈಗ ಒಂದ್ ಎಕರೆಗೆ 15-10 ಕ್ಯಾನ್ ಹೊಡಿಬೇಕು ಅಂತಾರೆ, ನಾವು 3-4 ಕ್ಯಾನ್ ಹೊಡ್ಕೋತೀವಿ ಸರ್. ಇಲ್ಲಾಂದ್ರೆ ಅದು ಕಳೆ ನಮಗೆ ಕಂಟ್ರೋಲ್ ಸಿಗದೇ ಇಲ್ಲ, ಹೊಡಿಲೇಬೇಕಾಗುತ್ತೆ. ಹರಕ್ತಿರಲ್ವಾ? ಹರಕ್ತಿ ಮತ್ತು ಬಂದೇ ಬರುತ್ತೆ ಸರ್, ಯಾಕೆಂದ್ರೆ ಓಡ್ ಹೊಡ್ಸಿರ್ತೀವಲ್ಲ, ಅದ್ರಾಗ ಸಣ್ಣ ಕಸ ಇರುತ್ತಲ್ಲ ಅದು ಹುಟ್ಟೆ ಹುಟ್ಟುತ್ತೆ. ಹಂಗಾಗಿ ನಿಮ್ದು ಈ ಜೋಳದ ಬೆಳೆ ಚೆನ್ನಾಗಿ ಬರ್ತಾ ಇದೆ, ಕ್ಲಾಸ್ ಬರ್ತಾ ಇದೆ ಸರ್. ಈ ವರ್ಷ ಬೆಳೆದಿದ್ದೀವಲ್ಲ, ನಮ್ ಕಡೆ ಸುತ್ತಮುತ್ತಲೆಲ್ಲ 10-12 ಕ್ವಿಂಟಲ್ 15 ಕ್ವಿಂಟಲ್ ಟಾಪ್ ಬೆಳೆದಿದ್ದಾರೆ. ನಾವು 30-35 ಕ್ವಿಂಟಲ್ ತನಕ ಬೆಳೆದಿದ್ದೀವಿ ಸರ್. 30-35 ಕ್ವಿಂಟಲ್ ಬೆಳೆದಿದ್ದೀವಿ ಸರ್. ಒಂದ್ ಎಕರೆಗೆ ಎಲ್ಲ 2-2.5 ಬ್ಯಾಗ್ ಜೋಳ ಹಾಕ್ತಾರೆ. ನಾವು ಒಂದ್ ಎಕರೆಗೆ ಒಂದು ಬ್ಯಾಗ್ 1.5 ಕೆಜಿ ಮಾತ್ರ ಹಾಕೋದು ಸರ್. ಒಂದ್ ಬ್ಯಾಗ್ 1.5 ಕೆಜಿ ಕರೆಕ್ಟ್ ಆಗಿ ಮೊಳಕ್ಕೆ 2 ಬೀಳ್ಬೇಕು ಜೋಳ. ಕೆಲವರು ಹಾಕ್ತಾರೆ ದನಿನ ಮೇವಾಗ್ತಂಗೆ ಸೀದಾ ಬಿತ್ಕೊಂಡು ಹೋಗಿರ್ತಾರೆ, ಆತರ ಇಳುವರಿ ಬರಲ್ಲ ಸರ್. ಮೊಳಕ್ಕೆ 2 ಬಿದ್ರೆ ಒಂದೊಂದು ಜೋಳದಲ್ಲಿ ಮಿನಿಮಮ್ ಅಂದ್ರೆ 1.5-2 ಕೆಜಿ ಜೋಳ ಬರುತ್ತೆ, ಎಕ್ಸಾಕ್ಟ್ ಸಿಗುತ್ತೆ ಒಣಗಿದಾಗ ನಮಗೆ. ಜೋಳ ಮಾತ್ರ ಹಾಕ್ತೀರಾ, ಅದ್ರ ಜೊತೆಗೆ ಬೇರೆ ಏನಾದ್ರು ಬೆಳೆ ಮಾಡ್ಕೊತೀರಿ ಸರ್? ಅದ್ರೊಳಗೆ ಅವರೇ ಹಾಕ್ತಿ ಹಾಕಂತೀವಿ ನಾವು, ಮನೆ ಕಾಳಿಗೆ ಬೇಕಾಗ್ತ ಅವರೇ ಹಾಕ್ತಿ, ತಗರಿ ಹಾಕ್ತಿ, ಎಲ್ಲಾ ತರ ಹಾಕಂತೀವಿ ನಾವು. ಎಷ್ಟು ಸಾಲಿಗೆ ಒಂದ್ ಹಾಕತ್ತೀರಿ ಸರ್? 12 ಸಾಲಿಗೆ ಹಾಕ್ತಿವಿ, ಇಲ್ಲ 16 ಸಾಲಿಗೆ ಹಾಕ್ತಿವಿ ಸರ್. ಅದು 12 ಸಾಲಿಗೆ ಹಾಕೋದು ಒಳ್ಳೇದು ಅಂತಾರೆ? ಒಳ್ಳೇದು ಸರ್. ಯಾಕೊತ್ತ 12 ಸಾಲ ಅಂದ್ರೆ ಮುರಿಬೇಕಾರ ಆಳಿಗೆ 2-2 ಸಾಲ ಅಂತ ತಗೊಂಡು ಮುರಿತೀವಲ್ಲ, ಮುರಿಬೇಕಾರ ಕರೆಕ್ಟ್ ಆಗಿ ನುಂಬತ್ತಿ ನುಂಬರಕ್ಕೆ ಜನ ಕರೆಕ್ಟ್ ಆಗುತ್ತೆ ಕಾರಣಕ್ಕ 12 ಸಾಲು 16 ಸಾಲು 16 ಸಾಲಿ ಮಾಡ್ಕೊಂತೀವಿ. ಈಗ ಸ್ವಲ್ಪ ಅವರೇ ಬರೋದು ಲೇಟ್ ಅಲ್ವಾ? ಲೇಟ್ ಸರ್. ಅಂದ್ರೆ ನಾವು ಜೋಳ ಕಟಾವ್ ಆದ್ಮೇಲೆ ಅದನ್ನೆಲ್ಲ ಟ್ರಾಕ್ಟರ್ ಒಂದ್ ತರಗೆಳದಾಗ ಗುಡ್ಡೆ ಮಾಡ್ಕೊಂಡು ಆಮೇಲೆ ಅದೊಂದ ಗೊಬ್ಬರ ಹಾಕ್ಬಿಟ್ಟು ಹೊಲದಲ್ಲೇ, ಅದು ಬೆಂಕಿ ಇಟ್ಟಲ್ಲ ಸರ್, ನಾವು ಹೊಲದಲ್ಲೇ ಗೊಬ್ಬರ ಹಾಕ್ಬಿಟ್ಟು ನಾವು ಮತ್ತೆ ನಾವು ಉಳಿದ ಜಮೀನಿಗೆ ರಾಗಿ ಬಿತ್ಕೊಳೋದು, ದನಿಗೊಂದು ಮೇವು ಮಾಡೋದು, ಏನೋ ಒಂದ್ ಕೆಲಸ ಮಾಡ್ಕೊಂತೀವಿ ಸರ್. ಅದ್ರಲ್ಲಿ ಜೋಳದ ದಿಂಡೆಲ್ಲ ಒಂದ್ ಕಡೆ ಹಾಕ್ಬಿಡ್ತೀವಿ, ಒಂದ ಹೊಲದಾಗ ಒಂದ ಮೂಲೆ ಮಾಡ್ತೀವಿ, ಯಾಕೆಂದ್ರೆ ಗೊಬ್ಬರ ಹಾಕ್ಬೇಕು ನಮಗೆ, ಮತ್ತೆ ಬೆಂಕಿ ಇಟ್ಟರೆ ವೇಸ್ಟ್ ಆಗುತ್ತದೋ. ಆಮೇಲೆ ಕರಗಿದ್ಮೇಲೆ ಆದ್ಮೇಲೆ 1 ಟ್ಯಾಕ್ಟರ್ 7 ಟ್ಯಾಕ್ಟರ್ ಮಣ್ಣು ನೋಡ್ತಿರ್ತೀವಿ, ಕರಗಿದ್ಮೇಲೆ ಅದನ್ನ ತೆಂಗಿನ ಸಸಿ ಇರ್ತಾವ ಅದಕ್ಕೆ ಹಾಕಂತೀವಿ. ತೆಂಗಿನ ಗಿಡ ಏನ್ ಕಟ್ಕೊಂಡಿದ್ರು ಸುಮಾರು 4 ಬ್ಯಾಗ್ ಹಾಕಿದೆ ಅಂತ ಹೇಳಿದ್ರಿ ಜೋಳ ಈ ಸರಿ, ಎಷ್ಟು ಎಕರೆಗೆ ಹಾಕಿದ್ರಿ ಸರ್? 4 ಬ್ಯಾಗ್ ಅನ್ನೋ 3.5 ಎಕರೆಗೆ ಸರ್ ಹಾಕಿದ್ದು. 3.5 ಎಕರೆಗೆ ಎಕ್ಸಾಕ್ಟ್ 3.5 ಎಕರೆಗೆ ಹಾಕಿದ್ದು. 3.5 ಎಕರೆನಲ್ಲಿ 120 ಕ್ವಿಂಟಲ್ ಹೇಳಿದ್ರಿ ಸರ್. ಹೇಳಿರಿ ಇವ್ರು ಸುಳ್ಳು ಹೇಳ್ತಾರೆ ಸುಳ್ಳು ಹೇಳ್ತಾರೆ ಅಂತ ಆಲ್ರೆಡಿ ಹೊಡೆದರೆ ಹೇಳಿದ್ರು. ಈ ಬೇಕಾದ್ರೆ ಬಿಲ್ಲು ಇದೆ ಹೇಳ್ರಿ, ಇವ್ರು ಹುಟ್ಟಿಸಿ ಅಂತ ಹೇಳ್ತಾರೆ 8 ಬ್ಯಾಗ್ ಹಾಕಿರಿ 10 ಬ್ಯಾಗ್ ಹಾಕಿರಿ ಅಂತಾರೆ. ನಾವು ಹಾಕಿದ 4 ಬ್ಯಾಗ್ 120 ಕ್ವಿಂಟಲ್ ಜೋಳ ಆಗಿದೆ ಆಲ್ರೆಡಿ, ಒಂದು 7-8 ಕ್ವಿಂಟಲ್ ಮನೆಗೆ ಓರಿಗಂತಲೂ ಇಟ್ಕೊಂಡಿದೀವಿ. ಈಗ ಈಗ ಮೊಳಕ್ಕೆ 2 ಹಾಕ್ಬೇಕು 3 ಹಾಕ್ಬೇಕು ಅಂತ ಹೇಳಿದ್ರು ಬೀಜನ, ಇವೆಲ್ಲ ಹೆಂಗ್ ಗೊತ್ತಾಯ್ತು ನಿಮ್ಗೆ? ನಾವು ಅನುಭವ ಬಂದಿದ್ದೆ ಹೆಂಗೆ ಅಂದ್ರೆ, ನಮ್ಮ ಅಪ್ಪರು ಹತ್ತತ್ರಕ್ಕೆ ಹಾಕಾರಲ್ಲ, ಏನ್ ಇಳುವರಿನೇ ಬರ್ತಲ್ಲ, ಒಂದ್ ಎಕರೆಗೆ 10 ಕ್ವಿಂಟಲು 12 ಕ್ವಿಂಟಲು ಇವ್ರು ಖರ್ಚು ಮಾಡಿ ದುಡ್ಡು ದುಡಿಯಕ್ ಆಗ್ತಾರಲ್ಲ, ಬರೀ ಸಾಲದಲ್ಲೇ ಬಂತ ಬಂದ್ರು ಇವರು. ಏನ್ ಮಾಡ್ತಾರೆ ಹಿಂಗಾರು ಜೀವನ ಆಗತ್ತೆ, ರೈತರ ಕೆಲಸವೇ ಬೇಡನ ಲೆಕ್ಕಾಚಾರಕ್ಕೆ ಆಗೋಯ್ತು. ನಮಗ್ ಬರ್ತಾ ಬರ್ತಾ ತಿಳಿದ ಮೇಲೆ ಹಿಂಗ್ ಮಾಡಿದ್ರೆ ಹಿಂಗಾಗತ್ತೆ, ಹಿಂಗ್ ಮಾಡಿದ್ರೆ ಹಿಂಗಾಗತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ನಾವು ಬರ್ತಾ ಬರ್ತಾ ಅನುಭವ ಆಯ್ತು ಸರ್. ಅದು ಚೆನ್ನಾಗಿ ಒಳ್ಳೆ ಅನುಭವ ಆಯ್ತು ನಿಮ್ಗೆ? ಆಯ್ತು ಸರ್. ನಿಮ್ಮ ಅನುಭವದ ಮೇಲೆ ಹಿಂಗೆ ಬದಲಾವಣೆಗಳನ್ನ ಮಾಡ್ಕೊತಾ ಇದ್ದೀವಿ. ಹೌದು ಸರ್, ಅನುಭವದ ಮೇಲೆ ಬದಲಾವಣೆ ಮಾಡ್ಕೊಂತ ಇದ್ದೀವಿ. ಬದಲಾವಣೆ ಮಾಡ್ಕೊಂಡು ಇದ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಹೌದು ಸರ್. ಜೋಳ ಹಾಕ್ಬಿಟ್ಟು ಹಂಗೆ ಬಿಡೋದಿಲ್ಲ, ಅದಾದ್ಮೇಲೆ ಮತ್ತೆ ಇನ್ನೊಂದು ಬೆಳೆ ತಗತೀನಿ ಅಂತ ಹೇಳಿದ್ರೆ ಏನು ಬೆಳೆ ಹಾಕುತ್ತೆ? ಮತ್ತೆ ರಾಗಿ ಮಾಡ್ಕೊಂತೀವಿ ಸರ್, ಯಾಕಂದ್ರೆ ನಮಗೆ ಓರಿಗೆ ಮೇವು ಮೇನ್ ಬೇಕು, ಮೇವಿಗೋಸ್ಕರ ಮಾಡ್ಕೊಂತೀವಿ. ಊಟಕ್ಕೆ ರಾಗಿ ಬೇಕು, ಆದಷ್ಟು ರಾಗಿ ಲಾಭ ಇದೆ, ಮನೆಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಉಳಿದ್ ಮಾರ್ತೀವಿ ಸರ್ ನಾವು. ರಾಗಿ ಪೂರ್ತಿ ಜೋಳ ಎಷ್ಟು ಹಾಕಿರ್ತಾರೋ ಅಷ್ಟಕ್ಕೆ ಹಾಕ್ತೀರಾ? ಇಲ್ಲ ಸರ್, ಕೆಲವೊಂದ ಮತ್ತೆ ನೆಲ ಕಾಯಕ್ ಬಿಡ್ತೀವಿ. ಒಂದ್ ಎಕರೆಗೆ 8 ಎಕರೆ ಗೊಬ್ಬರ ಯಾವ ಕೊಡದಿವಿ ಅಂದ್ರೆ ಅವಕ್ಕೆ ಮಾತ್ರ ಬೆಳೆ ಮಾಡ್ತೀವಿ ನಾವು, ಎಲ್ಲವಕ್ಕೂ ಮಾಡಕ್ಕಾಗಲ್ಲ. ಎರಡನೇ ಬೆಳೆಯ ಎಲ್ಲವಕ್ಕೂ ಮಾಡಕ್ ಅವ್ರ ಭೂಮಿಗೆ ಪೌಷ್ಟಿಕಾಂಶ ಬೇಡುವ ಸರ್, ಅದಕ್ಕೆ ಫಲವತ್ತತೆ ಬೇಕಲ್ಲ. ಅದಕ್ಕೆ ಯಾವ ಗೊಬ್ಬರ ಹೊಡೆದ್ರೆ ಅದ್ರ ಬೆಳೆ ಮಾಡ್ಕೊಂತೀವಿ. ಯಾವ ರಾಗಿ ಹಾಕತ್ತೀರಾ ಮತ್ತೆ ಹೆಂಗ್ ಹಾಕತ್ತೀರಾ ಅದೊಂಚೂರು ವಿವರವಾಗಿ ಹೇಳಿ ಸರ್. ನಾವ್ ಹಾಕೋದು ಮೇನ್ ಕುಳ್ಳುನ್ ರಾಗಿ ಅಂತ ಬರುತ್ತೆ ಅದು, ಅದು 3 ತಿಂಗಳು ಒಳಗೆ ಬರುತ್ತೆ ಅದು ಎಕ್ಸಾಕ್ಟ್. ಕೆಲವು ಬ್ಯಾಗಿನ ರಾಗಿ ಎಲ್ಲ ಬರ್ತಾವಲ್ಲ, ಇವು 4 ತಿಂಗಳು ಟೈಮ್ ತಗೋತವೆ. ಕುಳ್ಳುನ್ ರಾಗಿ ಆದ್ರೆ ಒಂದ್ ಎಕರೆಗೆ 15-20 ಕ್ವಿಂಟಲ್ ಬೀಳುತ್ತೆ, 75-80 ಹುಲ್ಲಾಗುತ್ತೆ, ನಮ್ಮ ಊರಿಗೆಲ್ಲ ಮೇಂಟೈನ್ ಆಗುತ್ತೆ. ಹಂಗಾಗಿ ನಾವು ಕುಳ್ಳುನ್ ರಾಗಿ ಇಷ್ಟಪಡ್ತೀವಿ. ಅದನ್ನ ಸರ್ ಇಂಥ ಟೈಮ್ ಅಲ್ಲಿ ಹಾಕ್ಬೇಕು ಅಂತ ಅದಕ್ಕೆ ಬೆಳೆ ಇಲ್ಲ, ಯಾವ ಟೈಮ್ ಅಲ್ಲಾರು ಹಾಕ್ಬೋದು. ಪ್ಲಸ್ ಉಳುಮೆ ನೀಟಾಗಿ ಆಗಿರ್ಬೇಕು, ಅದಕ್ಕೆ ಉಳುಮೆ ನೀಟಾಗದಷ್ಟು ಬೆಳೆ ಬಾರಿ ಚೆನ್ನಾಗಿ ಬರುತ್ತದೆ ಕುಳ್ಳುನ್ ರಾಗಿ. ಈಗ ಜೋಳ ಎಲ್ಲ ತಗೊಂಡ ಮೇಲೆ ಮತ್ತೆ ಉಳುಮೆ ಮಾಡ್ತೀರಿ? ಹ್ಞೂ ಸರ್, ಆಗಿನ ಮಳೆಗಾಲ ಇರಲ್ವಲ್ಲ ಸರ್, ನೀರು ಹೊಡ್ಕೊಂಡು ಉಳುಮೆ ಮಾಡಿ ಒಳ್ಳೆ ಅದಕ್ಕೆ ತಂದು ರಾಗಿ ಬಿತ್ತಿದೀವಿ. ಈಗ ಆಲ್ರೆಡಿ ಬಿತ್ತಿದೀವಿ 2 ಎಕರೆಗೆ. ಬಿತ್ತನೆ ಮಾಡ್ಬಿಡ್ತೀರಾ ನಾಟಿ ಮಾಡ್ತೀರಾ? ಇಲ್ಲ ಬಿತ್ತನೆ ಮಾಡ್ತೀವಿ ಸರ್, ನಾಟಿಗೆ ಆಳು ಸಿಕ್ಕಲ್ಲ ಸರ್ ಇವಾಗ, ಬಿತ್ತನೆ ಮಾಡ್ತೀವಿ. ಬಿತ್ತನೆ ಮಾಡೋದೇ ಒಳ್ಳೇದು ಅಂತೀರ? ಬಿತ್ತನೆ ಎಲ್ಲ ನಾಟಿ ಒಳ್ಳೇದು ಸರ್, ಲೇಬರ್ ಪ್ರಾಬ್ಲಮ್ ಇಂದ ಈಗ 10 ಜನ ಕೆಲಸ ಆಗದೆ 2 ಜನ ಕರ್ಕೊಂಡು ಬಿತ್ತಿಸ್ತೀವಿ. ಇನ್ನೇನ್ ಮಾಡೋದು ಸರ್, ಲೇಬರ್ ಪ್ರಾಬ್ಲಮ್ ಅಲ್ಲ. ನೀವೇನು ಮೊದಲು ಜೋಳ ಹಾಕಿದಾಗ ಅವರೇ ತಣ್ಣೀರ್ ಇರುತ್ತೋ ಅದೆಲ್ಲ ಹಂಗೆ ಇರುತ್ತೆ? ಹಂಗೆ ಇರುತ್ತೆ ಸರ್, ಅದು ಅಕ್ಕಡಿ ಬಿಟ್ಕೊಂಡಿರ್ತೀವಿ, ಅದಕ್ಕೆ ಔಷಧಿ ಹೊಡ್ಕೊಂತ ಇರ್ತೀವಿ ಮನೆಗೆ ಆಗ್ಬೇಕು ಅಂತವ. ಈಗ ಅದನ್ನ ನಾವು ಫೆಬ್ರವರಿ ಹಿಂಡಿ ಕಟಾವ್ ಆಗುತ್ತೆ, ಪೂರ್ತಿ ಕಟಾವ್ ಆಗುತ್ತೆ, ಅದು ಕತ್ತಿಸ್ಕೊಂಡ್ಬಂದು ಅದನ್ನ ಚಾಪ್ ಕಟ್ರಿ ಕೊಟ್ಟು ಓರಿ ಮೇವು ಮಾಡ್ಕೊಂತೀವಿ ಅದನ್ನ. ರಾಗಿ ಬಿತ್ತನೆ ಮಾಡಿದ್ಮೇಲೆ ಏನೇನು ಕೆಲಸ ಮಾಡ್ತೀರಾ ಅದಕ್ಕೆ? ಸರ್, ರಾಗಿ ಬಿತ್ತಿದ್ದು 15 ದಿವಸಕ್ಕೆ ಅಲ್ಬೆ ಅಂತ ಬರುತ್ತೆ, ಅದು ಅಲ್ಬೆ ಹೊಡ್ಕೊಂತೀವಿ 2 ಸರಿಯ ಅಲ್ಬೆ ಹೊಡ್ಕೊಂಡು 2 ದಿವಸ ಅದು ಸ್ವಲ್ಪ ಸಣ್ಣ ಸಣ್ಣ ಹೋಗಿರುತ್ತಲ್ಲ ಮಳ್ಳಕ್ ಬಿಡ್ತೀವಿ, ಆಮೇಲೆ ಜೋಡ್ ಗುಂಟೆ ಹುಡ್ಕೊಂಡು ಅರ್ಥ ಹೊಡಿತೀವಿ ಸರ್. ಅರ್ಥ ಹೊಡೆದ್ಮೇಲೆ ಯೂರಿಯ ಚೆಲ್ತೀವಿ ಸರ್, ಯೂರಿಯಾ ಒಂದೇ ಚೆಲ್ಬಾರ್ದು, ಅದ್ರ ಜೊತೆಗೆ 20-20 ಮಿಕ್ಸ್ ಮಾಡ್ಕೊಂಡು ಚೆಲ್ಬೇಕು. ಹಂಗಾದ್ರೆ ಹೊಲದಲ್ಲಿ ಪೌಷ್ಟಿಕಾಂಶ ಫಲವತ್ತತೆ ಚೆನ್ನಾಗಿರುತ್ತೆ. ಬರೀ ಯೂರಿಯಾ ಅಂದ್ರೆ ಕೇಳ್ತಾರೆ 300 ರೂಪಾಯಿ ಜೋರಾಗಿ ಬರುತ್ತೆ ಯೂರಿಯಾ, 1,000 ರೂಪಾಯಿ ಗೊಬ್ಬರ ಹಾಕ್ತಾರಬೇಕು ಅಂತ. 300 ರೂಪಾಯಿ ಬರೀ ಯೂರಿಯಾನೇ ಹಾಕ್ಬಾರ್ದು ಸರ್. ಏನ್ ಗೊತ್ತಾ, ಅದು ಭೂಮಿ ಅದು ಏನು ಪೌಷ್ಟಿಕಾಂಶ ಕೊಡಲ್ಲ, ಭೂಮಿಲಿರೋ ತಗೊಂಡು ಬೆಳೆ ಕೊಡುತ್ತೆ. ಬರೀ ಯೂರಿಯಾ ಯಾವತ್ತೂ ಹಾಕ್ಬಾರ್ದು, ಅದ್ರ ಜೊತೆ ಯಾವ್ದಾರ ಮಿಕ್ಸ್ ಮಾಡ್ಕೊಂಡು ಹಾಕಿ ಬಾರಿ ಒಳ್ಳೇದು ಜಮೀನಿಗೆ. ಹಂಗಾಗಿ ಮಿಕ್ಸ್ ಮಾಡ್ಕೊಂಡು ಹಾಕಂತದ್ದು ಒಳ್ಳೇದು. ಯೂರಿಯಾ ಜೊತೆಗೆ ನೀವೇನು ಮಿಕ್ಸ್ ಮಾಡ್ಕೊಂಡು ಹಾಕ್ತೀವಿ? 20-20 ಮಿಕ್ಸ್ ಮಾಡ್ಕೇತೀವಿ, ಇಲ್ಲ 10-16 ಅಂತ ಒಂದು ಬರುತ್ತೆ ಸರ್, ಅದನ್ನ ಮಿಕ್ಸ್ ಮಾಡ್ಕೊಂಡು ಹಾಕ್ತೀವಿ. ಹಾಕಿ ಒಂದ್ 2-3 ದಿವಸಕ್ಕೆ ಮಳೆಗರಲ್ವಲ್ಲ, ಮತ್ತೆ ನೀರು ಹೊಡಿಲೇಬೇಕು ಸರ್ ಅದಕ್ಕೆ, ಇಲ್ಲಾಂದ್ರೆ ಗರಿ ಎಲ್ಲ ಸುಟ್ಟು ಹೋಗ್ಬಿಡುತ್ತೆ. ರಾಗಿ ಬಿತ್ತನೆ ಬೀಜ ನೀವೇ ಮಾಡ್ಕೊತೀರಾ ವರ್ಷ ವರ್ಷ ತತ್ತೀರಾ? ಇಲ್ಲ ಸರ್, ನಾವು ಸ್ವಂತ ಮನೇಲೆ ಮಾಡ್ಕೊಂಡು ಬಿತ್ತನೆ ಬೀಜ. ನೀವೇನು ಈ ವರ್ಷ ಹಾಕೊಂಡಿರ್ತೀರ ಅದನ್ನ 1 ವರ್ಷಕ್ಕೆ ಇಟ್ಕೊತೀರಿ? ಕಣದಲ್ಲೇ ಅಳದೆ ಬಿಟ್ಟಿಬಿಡ್ತೀವಿ ಸರ್ ನಾವು. ಒಳ್ಳೆ ರಾಗಿ ಬರುತ್ತಲ್ಲ ಫ್ರೆಶ್, ಆಗ್ಲೇ ಕಣದಲ್ಲಿ ಇಷ್ಟು ಬೇಕು ಅಂತ ನಮಗೆ ತೆಗೆದಿಟ್ಬಿಡ್ತೀವಿ, ಅದ್ ಮತ್ತೆ ಬಿತ್ತನೆಗೆ ತೆಗೆಯೋದು ಅದನ್ನ. ಅರ್ಥ ಎಲ್ಲ ಎಷ್ಟು ಸರಿ ಹೊಡಿತೀರಿ ಸರ್? ರಾಗಿ ಏನ್ ಜಾಸ್ತಿ ತಗೊಂಡ್ರೆ 2-3 ಸರಿ ಅರ್ಥ ಹೊಡಿತೀವಿ ಅಷ್ಟೇ. ಸಾಕಾಗುತ್ತೆ, ಸಾಕಾಗುತ್ತೆ ಸರ್. ಮತ್ತೆ ನೀರು ಜಾಸ್ತಿ ಕೇಳುತ್ತೆ ಬ್ಯಾಸ್ಗೆ ಅಲ್ವಾ ಸರ್, ಮಳೆಗಾಲದಲ್ಲಿ ಬಂದ್ಬಿಡೋದು ಈ ಬ್ಯಾಸ್ಗೆ ಅಲ್ವಾ, ಹಂಗಾಗಿ ಒಂದ 7-8 ಸರಿ ನೀರು ಕೇಳುತ್ತೆ ಸರ್. ಅದು ಏನ್ ಹಾಯ್ ನೀರು ಮಾಡ್ತಾರೆ ಇಲ್ಲ ಸ್ಪ್ರಿಂಕ್ಲರ್ ಮಾಡ್ಕೊಂಡಿದ್ರೆ ಹೆಂಗೆ? ಸ್ಪ್ರಿಂಕ್ಲರ್ ಮಾಡಿದ್ವಿ ಸರ್. ಈಗ ನಿಂತು ಆಯ್ಸಕ್ಕಾಗಲ್ಲ, ನೈಟ್ ಕರೆಂಟ್ 2 ಗಂಟೆ ಬರುತ್ತೆ, ಎಲ್ಲಿ 2 ಗಂಟೆ ಹೋಗಿಲ್ಲ ಕರೆಂಟ್ ಅಲ್ಲಿ ನೀರು ಆಯ್ಸಕ್ಕಾಗಲ್ಲ. ಸ್ಪ್ರಿಂಕ್ಲರ್ ಜೋಡಿಸ್ಬರ್ತೀವಿ, ಒಂದ್ಸರಿ ಹೋಗಿ ನೋಡ್ಕೊಂಡ್ ಬರ್ತೀವಿ ಹೊಡಿತಾ ಇಲ್ಲ ಅನ್ನೋದು. ರಾತ್ರೆಲ್ಲ ನೆನ್ಕೊಬಿಡ್ತೀವಿ ಚೆನ್ನಾಗಿ, ಮತ್ತೆ ಬೆಳಿಗ್ಗೆ ಹೋಗಿ ಇನ್ನೊಂದ್ಸರಿ ಚೇಂಜ್ ಮಾಡ್ತೀವಿ. ಎಷ್ಟು ದಿವಸಕ್ಕೆ ಒಂದ್ಸರಿ ನೀರು ಕೊಡ್ತೀರಿ ಸರ್? 4 ದಿನದಿಂದ 5 ದಿವಸ ಬೇಕು ಸರ್ ಇವಾಗ. ನಾಲ್ಕು ದಿವಸಕ್ಕೆ ಒಂದ್ಸರಿ ನೀರು ಕೊಡ್ಲೇಬೇಕಾಗುತ್ತೆ. ಬಿಸಿಲು ಹೀಟ್ ಜಾಸ್ತಿ ಇದೆಯಲ್ಲ, ಹಂಗಾಗಿ 4 ದಿವಸದೊಳಗೆ ಭೂಮಿ ಅದ ಆರ್ಬಿಡುತ್ತೆ. ಸಾಮಾನ್ಯವಾಗಿ ಎಷ್ಟು ಎಕರೆಗೆ ಹಾಕತ್ತೀರಿ ರಾಗಿಯ ಸರ್? ಅಂದ್ರೆ 10 ಎಕರೆಗೂ ಮಾಡ್ಬೋದು ಸರ್, ಲೇಬರ್ ಸಿಗಲ್ಲ. ನಮ್ ಕೈಲಿ ಎಷ್ಟು ಸಾಮರ್ಥ್ಯ ಇದೆ ಅಷ್ಟು ಮಾಡ್ಕೊತೀವಿ, 2-2.5 ಎಕರೆಗೆ ಮಾಡ್ಕೊಂತೀವಿ ಸರ್ ನಾವು. ಎಷ್ಟು ಇಳುವರಿ ಬರುತ್ತೆ ಸರ್ 2-2.5 ಎಕರೆಗೆ? ಬ್ಯಾಸ್ಗೆಲ್ಲಿ ಸ್ವಲ್ಪ ಇಳುವರಿ ಕಮ್ಮಿನೇ, ಒಂದ್ 30-35 ಚೀಲ ರಾಗಿ ಬೆಳಿತೀವಿ ಸರ್. ಒಂದ್ 120-130 ಹುಲ್ಲು ಬೆಳಿತೀವಿ. ಹುಲ್ಲು ಅಂತ ನೀವೇ ಬಳಕೆ ಮಾಡ್ಕೊತೀರಾ? ಹುಲ್ಲು ಅಂತ ಬೇಕೇ ಬೇಕಲ್ಲ ಅದಕ್ಕೆ ಉಳಿದಿದ್ದು ನೀವು ಬಳಕೆ ಮಾಡ್ಕೊಳ್ಳಿ. ಓರಿ ಗೊಡ್ಸಿ ಹಾಕ್ತಿವಿ, ಕುರಿಮರಿ ಕೊಡ್ತೀವಿ, ನಮಗೆ ಮತ್ತೆ ದನಿ ಮೇವು ಚೆಲ್ಕೊಳಕ್ ಬೇಕು. ಇವಕ್ಕೆಲ್ಲ ನಮಗೆ ಒಂದು 7-8 ಕ್ವಿಂಟಲ್ ರಾಗಿ ಬೇಕಾಗುತ್ತೆ ಸರ್ ವರ್ಷಕ್ಕೆ. ವರ್ಷಕ್ಕೆ ಎಲ್ಲ ನಿಮ್ಮ ದನ ಕರ ಎಲ್ಲ ಸೇರಿ ಸೇರಿ 7-8 ಕ್ವಿಂಟಲ್ ಬೇಕಾಗುತ್ತೆ. ಅಷ್ಟು ಇಟ್ಕೊಂಡು ಉಳಿದಿದ್ದು ಮಾರಾಟ ಮಾಡ್ತೀವಿ ಸರ್. ಜೋಳ ಎಲ್ಲಿ ಮಾರಾಟ ಮಾಡ್ತೀರಿ ಸರ್? ಜೋಳ ಇಲ್ಲಿಗೆ ಬಂದು ತುಂಬ ಹೋಗ್ತಾರೆ ಸರ್. ಈ ಸರಿ ಹೆಂಗ್ ಕೊಟ್ರಿ ಸರ್? 2,250 ರೂಪಾಯಿ ಕೊಟ್ಟು ಸರ್. 2,250 ರೂಪಾಯಿ ಒಳ್ಳೆ ಬೆಲೆ ಅಲ್ವಾ? ಒಳ್ಳೆ ಬೆಳೆನೆ ಸಿಕ್ತು, ಪರವಾಗಿಲ್ಲ ಸರ್. ರೈಟ್ ಬರುತ್ತೆ ಅಂತ ಇಟ್ಟು ಬಟ್ ಬರ್ಲಿಲ್ಲ, ಮತ್ತೆ ರಿವರ್ಸ್ ಆಗಿತ್ತು, ಸ್ವಲ್ಪ ಲಾಟ್ ಇತ್ತಲ್ಲ, ಹಂಗಾಗಿ 2,250 ರೂಪಾಯಿ ಕೊಟ್ಟರು ನಮಗೆ. ಎಲ್ಲ ಒಂದೇ ಸರಿ ಮಾರಾಟ ಮಾಡಿದ್ರೆ? ಇಲ್ಲ ಸರ್, ಮನೆಗೆ 1 ಕ್ವಿಂಟಲ್ ಬಿಟ್ಕೊಂಡು ಇನ್ನೆಲ್ಲ ಮಾರಾಟ ಮಾಡಿದ್ವಿ, ಒಂದೇ ಸರಿ ಕೊಟ್ಟು ಸರ್. ನಾವು ರಾಗಿ ಮಾತ್ರ ನಬಾರ್ಡ್ಗೆ ಮಾರಾಟ ಮಾಡ್ತೀವಿ. ನಬಾರ್ಡ್ಗೆ ಕೊಡೋದು ನಾವು. 1 ವರ್ಷ ಕೊಡಲ್ಲ, 2-3 ವರ್ಷ 100 ಕ್ವಿಂಟಲ್ ಒಂದು 70-80 ಕ್ವಿಂಟಲ್ ತನಕ ಮಾಡ್ಕೊಂಡು ಒಂದ್ಸರಿ ಬಿಟ್ಬಿಡ್ತೀವಿ. ಈ ಸಾರಿ 5,000-5,000 ಸಿಕ್ಕಿ ನಮ್ಗೆ ಎಕಡೆಗೂ ಸಿಕ್ಕಲ್ಲ. ಒಂದ್ 2-3 ಲಕ್ಷ ಬಂಡವಾಳ ಆದ್ರೆ ಎಕಡಿಕಾರ ಒಂದು ಏನಕ್ಕಾರ ಒಂದ್ ಬಂಡವಾಳಕ್ಕಾಗತ್ತೆ ಲೆಕ್ಕಾಚಾರಕ್ಕೆ ಒಂದ್ಸರಿ ಬಿಟ್ಬಿಡ್ತೀವಿ ಸರ್. ಒಟ್ಟಾರೆ ನಿಮ್ಮ ಬೆಳೆ ಏನಿದೆಯೋ ಅದು ಕೊಟ್ಟಿಗೆ ಗೊಬ್ಬರದ ಮೇಲೆ ನಿಂತಿದೆ. ಹಾ ಸರ್, 100-100 ರೈತರು ನಂದು ಅಂತಲ್ಲ, ಯಾವ್ದೇ ರೈತರ ಬೆಳೆದ್ರು ಮೇನ್ ಕೊಟ್ಟಿಗೆ ಗೊಬ್ಬರದ ಮೇಲೆ ಹೊಲ ನಿಲ್ಲೋದು, ಬೆಳೆ ನಿಲ್ಲೋದು, ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೂ ನಿಲ್ಲಲ್ಲ ಸರ್. ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಹಾಕಿದ್ರೆ ನಾವ್ ಯಾವ್ದ್ ಬೆಳೆದ್ರು ಚೆನ್ನಾಗಿ ಬರ್ತದೆ, ಟಾಪ್ ಅಂಡ್ ಟಾಪ್ ಆಗಿ ಬೆಳಿಬಹುದು ಸರ್. ಪ್ಲಸ್ ಯಂತ್ರೋಪಕರಣ ಕೆಲಸ ಇದ್ದಷ್ಟು ಬೆಳೆ ಕುಂಠಿತವಾಗುತ್ತೆ ಹೊರತು ಟಾಪಕ್ ಬರಲ್ಲ. ಎತ್ತಿನ ಕೆಲಸ ಇದೆಯಲ್ಲ ಸರ್, ಅದ್ರ ಮುಂದೆ ಯಾವ ಕೆಲಸನೂ ಇಲ್ಲ. ಎತ್ತು ಇಟ್ಕೊಂಡು ನಾವು ಹರತೆ ಹೊಡೆಯೋದಾಗ್ಲಿ, ಸಾಲ ಹುಡ್ಕೊಳ್ಳೋದಾಗ್ಲಿ, ಈ ತರದವೆಲ್ಲ ಮಾಡುದು ಅಂತ ಅಂದ್ರೆ ಒಳ್ಳೆ ಇಳುವರಿ ಬರುತ್ತೆ. ಟಾಪ್ ಇಳುವರಿನೇ ಬೆಳಬಹುದು ಸರ್. ನನ್ನ ಪ್ರಕಾರ ನಾನು ಯಾವತ್ತು ಜೋಳ ಹಾಕಿದ್ದೆ ಅವತ್ತೇ ಜೋಳ ಹಾಕ್ತಾರೆ. ಒಂದು ಬ್ಯಾಗಿಗೆ 10-12 ಕ್ವಿಂಟಲ್ 15 ಕ್ವಿಂಟಲ್ ಟಾಪ್ ಬೆಳೆದಿದ್ದಾರೆ ನನ್ನ ಜೊತೆಲಿ ಹಾಕ್ತಾರೆ. ಮುರಿಯ ತನಕ ನಾವು ಎತ್ತಿನ ಕೆಲಸನೇ ಮಾಡಿರೋದು. ನಾವು 1 ಎಕರೆಗೆ 30-35 ಕ್ವಿಂಟಲ್ ತನಕ ಬೆಳೆದಿದ್ದೀವಿ. ದನಕರುಗಳೆಲ್ಲ ಎಷ್ಟು ಹಾಕೊಂಡಿದ್ದೀರಿ ಗಣೇಶ್? ಸರ್, ನಮ್ಮ ಒಂದ್ ಜೊತೆ ಓರಿ ಇದಾವೆ, ಒಂದ್ ಬೀಜ ದೋರಿ ಇದೆ, 4 ಸಿಂಧಿ ಹಸು ಇದಾವೆ, ಒಂದ್ ನಾಟಿ ಹಸು ಇದೆ ಸರ್. ನಾಟಿ ಹಸು ಮನೆ ಹಾಲಿಗೋಸ್ಕರ ಇಟ್ಕೊಂಡಿದ್ವಿ. ನಾಟಿ ಹಸಿನ ಹಾಲೆ ಏನಿರ್ತದೆ ಅದೆಲ್ಲದನ್ನು ಮನೆಗೆ ಬಳಕೆ ಮಾಡ್ಕೊಳ್ತೀವಿ ಸರ್. ಪಾಪು ಇದೆಲ್ಲ ಮನೆಯಲ್ಲಿ, ನಾನು ನಮ್ಮಪ್ಪ ನಮ್ಮ ಅಜ್ಜಿ ನನ್ನ ಹೆಂಡತಿ ನನ್ನ ಪಾಪಗೋಸ್ಕರ ಮನೆ ಹಾಲು ಕರೆಕ್ಟ್ ಆಗುತ್ತೆ ಸರ್. ಅದು ಇನ್ನು ಉಳಿದಿದ್ದೆಲ್ಲ ಏನ್ ಮಾಡ್ತೀವಿ ಸರ್? ನಾವು ಈ ಹೋರಿಗಳನ್ನ ಎಷ್ಟು ವರ್ಷದಿಂದ ಸಾಕಾಣಿಕೆ ಮಾಡ್ತಿದ್ರು ಸರ್? ನಾವು ನಮ್ಮಪ್ಪರ್ ಗೊತ್ತಿಲ್ಲ, ನಮ್ಮಪ್ಪ ಹಿಂದೆ ಕಟ್ಟಿದ್ರಂತೆ. ಈಗ ನಮ್ ಫೀಲ್ಡ್ ಬಂದ್ಮೇಲೆ ನಾವು 20 ವರ್ಷದಿಂದ ಕಟ್ತಾ ಇದೀವಿ ಸರ್. 20 ವರ್ಷದಿಂದ ನಿಮ್ಗೆ ಯಾಕೆ ಹೋರಿಗಳು ಸಾಕ್ಬೇಕು ಅಂತ ಅನಿಸ್ತು ಸರ್? ಊರಲ್ಲೆಲ್ಲ ಆಡ್ಕೊಂಡ್ರ ಓ ಅವ್ರಪ್ಪ ಹಂಗ ಬಾರ ಅವ್ರಪ್ಪ ಸಣ್ಣ ಕರುಗಳಾಗಿ ಐತೆ ಹಿಂಗೆ ಹಿಂಗೆ ಅನ್ನಾರ, ನಮಗೆ ಹುಚ್ಚಿರ್ಲಿಲ್ಲ. ಒಂದ್ಸರಿ ಗಣಪತಿ ಫಂಕ್ಷನ್ ಗೆ ಓರಿ ಉಡ್ಬೇಕಾರೆ ಊರಲ್ಲೇನೋ ಮಾತುಕತೆ ಬಂದು ಆ ಉದ್ದೇಶಕ್ಕೋಸ್ಕರ ನಾನು ಓರಿ ಉಡ್ಲೇಬೇಕು ಅನ್ನೋ ಕಾರಣಕ್ಕಾಗಿ 1.5 ವರ್ಷದ ಕರೆ ಇತ್ತು ಸರ್ ನಮ್ಮ ಊರಲ್ಲಿ. ಅದನ್ನ ನೀಟಾಗಿ ಸಾಕಿ 1.5 ವರ್ಷದಲ್ಲಿ ಅಕ್ಕರ ಊರಲ್ಲಿ ಆಟ ಮಾಡಿ ಗಣಪತಿ ಗಾಡಿ ಹೊಡಿದ್ದೆ. ಅಲ್ಲಿಂದ ಯಾರಿಗೂ ಬಿಡ್ಕೊಡಕ್ ಬಿಡ್ಲಿಲ್ಲ. ಈ ವರ್ಷ ನಮ್ಮ ಊರಲ್ಲಿ ನಾನೇ ಗಣಪತಿ ಹೊಡ್ತಾ ಇರೋದು. ವರ್ಷ ಗಣಪತಿಗೆ ಗಾಡಿ ಹುಡ್ಕೊಂಡೇ ಮಾಡ್ತೀರ ಸರ್? ಗಣಪತಿನ ಹುಡ್ತದ ಹಾಸನ್ ಡಿಸ್ಟಿಕ್ ಬೇಕಾದ್ರೆ ಹೇಳ್ಬೇಕು ಅಂದ್ರೆ ಕೆಲವರು ಗೊತ್ತಿಲ್ಲ, ಗೊತ್ತಿರೋ ನೋಡ್ರೆ ಹೇಳ್ತಾರೆ ಹಾಸನ್ ಡಿಸ್ಟಿಕ್ ನಂಬರ್ 1 ಸರ್. ಅದು ಸಾಮಾನ್ಯವಾಗಿ ಎಲ್ಲ ಟ್ರಾಕ್ಟರ್ ಅಲ್ಲಿ ಇದ್ ಮಾಡ್ತಾರಲ್ಲ? ಇಲ್ಲ ಸರ್, ನಮ್ದು ಹಳ್ಳಿ ಸಂಪ್ರದಾಯ ಸರ್. ಹಳ್ಳಿ ಸಂಪ್ರದಾಯದಿಂದಲೇ ಬಂದ್ಬಿಟ್ಟಿದ್ದು. ಮೊದ್ಲಿಂದ ಬಂದಿದೆ ಹಂಗೆ ಉಳಿಸ್ಕೊಂಡಿದ್ದಾರೆ. ನಮ್ಮ ಅಪ್ಪರ್ ಕಲರ್ ಮಾಡಿದ್ರಂತ ಅಷ್ಟು ಅರೇಂಜ್ಮೆಂಟ್ಸ್ ಇರ್ತಾರಲ್ಲ, ಈಗ ನಾವು ಟ್ರೆಂಡಿಂಗ್ ಅಲ್ಲಿ ಬಂದವಲ್ಲ ಸ್ವಲ್ಪ ಅರೇಂಜ್ಮೆಂಟ್ ಜಾಸ್ತಿ ಮಾಡ್ತೀವಿ. ಈ ಎತ್ತುಗಳನ್ನ ಹೆಂಗೆ ಸಾಕಾಣಿಕೆ ಮಾಡ್ತಾರೆ ವರ್ಷ ಪೂರ್ತಿ ಸರ್? ಇವನ್ನ ಮೇನ್ ಹಸಿರು ಬಿಡೋದು ನಾವು 2-3 ತಿಂಗಳು ಅಷ್ಟೇ ಸರ್. ನತ್ತಿ ಬರುತ್ತೆ ಗೊತ್ತಾ ಜೋಳದ್ದು, ನತ್ತಿ ಹೊಡೆಯೋ ಟೈಮ್ ಅಲ್ಲಿ ಯಾಕೆಂದ್ರೆ ಅವಕ್ಕೆ ಹೊಟ್ಟೆ ತುಂಬಾ ಮೇವು ಸಿಗ್ಬೇಕು. ಹಸರು ಆಗ್ತಿದ್ರೆ ಒಂದ್ ವಾರ ಹಸರು ಹಾಕೋದು, ಒಂದ್ ವಾರ ಒಣಲು ಹಾಕೋದು, ಈ ಕೆಲಸ ಮಾಡಬಾರ್ದು. ಕೊಟ್ಟರೆ ಕಂಟಿನ್ಯೂಸ್ ಆಗಿ ಹಸರು ಕೊಡಬೇಕು, ಇಲ್ಲ ಕಂಟಿನ್ಯೂಸ್ ಆಗಿ ಒಣಲು ಕೊಡಬೇಕು. ಹಂಗಾಗಿ ನಾವು 1-3 ತಿಂಗಳು ಯಥಾವತ್ತಾಗ ಮೇವು ಸಿಗುತ್ತಲ್ಲ ಅವಾಗ ಹಸರಿಗೆ ಬಿಡ್ತೀವಿ, ಇನ್ ಬಾಕಿ ಅಂತ ಒಣಮೇವಲ್ಲ ಸರ್ ಮೇಂಟೈನ್ ಮಾಡೋದು ನಾವು. ಬೇರೆ ಇನ್ನೇನು ಕೊಡ್ತೀರ ಅದಕ್ಕೆ ಸರ್? ಹಿಂಡಿ ಕೊಡ್ತೀವಿ, ಕಡಲೆಕಾಯಿ ಹಿಂಡಿ ಕೊಡ್ತೀವಿ, ರವೆ ಬೂಸ, ಗೋಧಿ ಬೂಸ, ಪಾಲಿಸ್ ತವಡ ಅಂತ ಬರುತ್ತೆ, ಆಮೇಲೆ ಅಕ್ಕಿ ನುಚ್ಚು ಕೊಡ್ತೀವಿ. ನಾವು ಜೋಳ ಮನೇಲಿ ಇಟ್ಕೊಂಡಿರ್ತಿವಲ್ಲ ಇವನ್ನೆಲ್ಲ ವಾಡಿಸಿ ಕೆಲವು ಟೈಮಲ್ಲಿ ಬೆಳಗ್ಗೆಲ್ಲ ಕೊಡ್ತೀವಿ, ಸಂಜೆ ಕೊಡ್ತೀವಿ, ಕೆಲಸ ಇದ್ದ ಟೈಮಲ್ಲಿ, ಇಲ್ಲಾಂದ್ರೆ ಒಂದು ಟೈಮ್ ಕೊಡ್ತೀವಿ. ಇವನ್ ಡೈಲಿ 2-3 ಸೇರಿ ಕೊಡ್ತೀವಿ ಸರ್. ಎಷ್ಟು ವರ್ಷಕ್ಕೆ ಒಂದ್ಸರಿ ಎತ್ತುಗಳು ಬದಲಾವಣೆ ಮಾಡ್ತೀರಿ ಸರ್? 4-5 ವರ್ಷ ನಾವು ಅಲ್ಲಿ ತನಕ ಮಾರಲ್ಲ ಸರ್. ಒಂದ್ 4 ವರ್ಷ ಇಟ್ಕೊತೀರಿ ತಂದಿದ್ದೀವಿ ಸರ್? ಇಟ್ಕೊಂತೀವಿ. 4 ವರ್ಷ ಆದ್ಮೇಲೆ ಎಲ್ಲಿ ಮಾರಾಟ ಮಾಡ್ತೀರಿ ಸರ್? ಅವರೇ ಹುಡ್ಕೊಂಡ್ ಬರ್ತಾರೆ. ಈವಾಗಲೂ ತಂದು ಆಲ್ರೆಡಿ ನಾನು 3-4 ತಿಂಗಳಾಗಿತ್ತು ನಾಕ್ ತಿಂಗಳಾಗಿತ್ತು. ಕೊಡಿ ನಮಗೆ ಓರಿ, ನಿಮ್ಮ ಫಂಕ್ಷನ್ ಬೇಕು, ನಿಮ್ಮ ಚೆನ್ನಾಗಿ ಬರ್ತವೆ, ಎದರಲ್ಲ ಬಾರಿ ಫಂಕ್ಷನ್ ಮಾಡಿದೆ ಸರ್ ನಮ್ಮ ಓರಿ. ಬಂದು ಅವರೇ ಕೇಳ್ತಾರೆ ನೀವು ಕೊಂದಿರಕ್ಕಿಂತ ಜಾಸ್ತಿ ದುಡ್ಡು ಕೊಡ್ತೀವಿ ಓರಿ ಕೊಡಿ ಅಂತ ಕೇಳ್ತಾರೆ. ನಾವು ಕೊಡಲ್ಲ ಸರ್ ಒಂಥರ ಹೊಂದ್ಕೊಂಡಿರ್ತಾವಲ್ಲ, ಆಮೇಲೆ ಮಾರಬಾರ್ದು ಅಂತ ಇರ್ತೀವಿ ಸರ್. ದಪ್ಪ ದುಡ್ಡಿನವಲ್ವಾ, ಕೆಲವ್ರು ಕಣ್ಣು ಸರಿ ಇರಲ್ಲ, ಬಂಡವಾಳ ಹಾಕಿರ್ತಾವಲ್ಲ, ಭಯ ಬಿಟ್ಟು ಕೊಡ್ತೀವಿ. ಸಾಮಾನ್ಯವಾಗಿ ತರುವಾಗ ಹೇಳ್ತತ್ರಿ ಸರ್? ನಾವು ಒಂತ ಹುಡುಕಲ್ಲ ಸರ್, ನಾವು ಸಂತೆಗೆ ಜಾಸ್ತಿ ಹೋಗೋದ್ ಕಮ್ಮಿ, ನಾವು ಹಳ್ಳಿ ಮೇಲೆ ಹುಡುಕ್ತೀವಿ ಸರ್. ಯಾಕೆಂದ್ರೆ ನಮ್ಮಲ್ಲಿ ಎಲ್ಲರೂ ಹಿಡಿಬೇಕು, ನಾನು ಹಿಡಿಬೇಕು, ನಮ್ಮ ಅಪ್ಪನ ಹಿಡಿಬೇಕು, ನನ್ನ ಹೆಂಡತಿ ಹಿಡಿಬೇಕು, ಒಂದು ಅಜ್ಜಿ ಇದೆ, ಆ ಅಜ್ಜಿನೂ ಹಿಡಿಬೇಕು. ಆ ಉದ್ದೇಶಕ್ಕೋಸ್ಕರ ಅವ್ರ ಮನೆಯಲ್ಲಿ ಅವ್ರ ಮನೆ ಇಡಿಸಿ ಆಯುತ್ತೋ ಒದಿಯುತ್ತೋ ಎಲ್ಲ ಚೆಕ್ ಮಾಡಿ ಇಟ್ಕೊಂಡ್ಬರ್ತೀವಿ ಸರ್ ನಾವು. ಎಲ್ಲಿ ಹೋಯ್ತಾರ ಹಳ್ಳಿ ಮೇಲೆ ಅಂತ ಅಂದ್ರೆ ಸರ್, ನಾವು ಚಂದ್ರಾಯಪಟ್ಟಣ ಸುತ್ತ ಜಾಸ್ತಿ ಹೋಗುತ್ತೆ ಸರ್. ಆ ಕಡೆ ಚೆನ್ನಾಗಿರೋ ಎತ್ತುಗಳು ಇರ್ತವೆ, ಆ ಕಡೆ ಜಾತಿ ಕುಲ ನೀಟ್ ಆಗಿರುತ್ತೆ ಸರ್. ಹಂಗ ಆ ಕಡೆ ಸುತ್ತ ಹೋಗ್ತೀವಿ. ಸಾಮಾನ್ಯವಾಗಿ ಹಳ್ಳಿ ಕಾರ್ ಎತ್ತಿರೋ ಇಲ್ಲ ಬೇರೆ ಬೇರೆ ತಳಿ ಎತ್ತಿರ? ನಾನು ಕಟ್ಟಿರೋ ನಮ್ಮ ಅನ್ಬೋದು ಹಳ್ಳಿ ಕಾರ್ ಬಿಟ್ಟರೆ ಬೇರೆ ಕಟ್ಟೇ ಇಲ್ಲ, ಮುಂದೆ ಕಟ್ಟೋದಿಲ್ಲ ಸರ್. ಅದೇ ಬೇಕು ನಮಗೆ. ಏನ್ ಹಳ್ಳಿ ಕಾರ್ದ ಏನ್ ವಿಶೇಷತೆ ಸರ್? ಅದ್ರ ಗತ್ತೆ ಬೇರೆ ಸರ್, ಅದ್ ನೋಡ್ತಾ ಇದ್ರೆ ಅದ್ ಹೊಡ್ಕೊಂಡ್ ಹೋಗ್ತಾರೆ, ಅದ್ರ ಖುಷಿನೇ ಬೇರೆ ಸಿಗುತ್ತೆ ನಮಗೆ ಸರ್. ಟ್ಯಾಕ್ಟರ್ ನಂದು ಇದೆ, ಸರ್ ಕೊಂಬ ಸಣ್ಣ ಕರಿನಲ್ಲ ಆದ್ರೆ ಈಗ ನಮ್ಮಲ್ಲಿ 10 ತಿಂಗಳ ಕರ ಇದೆಲ್ಲ ಆ ಕರ್ಗಳು ಕೊಂಬಾರ ನಾವು ತಿತ್ಕಂತೀವಿ ಗಾಜಲ್ಲಿ ಎರಡು ಎಣ್ಣೆ ಹೆಚ್ಚಿ ಲೆವೆಲ್ ಮಾಡ್ಕೊಂತೀವಿ. ಈಗ ದೊಡ್ಡ ತಂದಿರ್ತೀವಲ್ಲ ಇವಕ್ ಲೆವೆಲ್ ಸಿಗಲ್ಲ ಅಂದ್ರೆ ಆ ಕೊಂಬುರಿಯರೇ ಬೇರೆ ಇರ್ತಾರೆ, ಅವ್ರನ್ನ ಕರೆಸ್ತೀವಿ ಸರ್. ನಾವು ಎಲ್ಲಿ ಎಲ್ಲಿರ್ತಾರೆ ಅವರು? ಕೆ ಆರ್ ಪೇಟೆಲ್ ಇದಾರೆ ಸರ್, ಪರಿಚಯ ಇರೋರು, ಅವ್ರನ್ನ ಕರೆಸ್ತೀವಿ ನಾವು. ಅವ್ರು ಬಂದು ಎಲ್ಲ ನೀಟಾಗಿ ಮಾಡ್ಕೊಟ್ಟು ಹೋಗ್ತಾರೆ ಸರ್, ಮಾಡ್ಕೊಟ್ಟು ಹೋಗ್ತಾರೆ. ಬಂದ್ಕೊಳ್ಳಿ ಏಕ್ ತುಂಬ ಕೊಂಬುರಿ ಅಲ್ಲ ಅವರು, ನಾವು 2 ದಿವಸ ಉನ್ನ ಮೇವ್ ಗಿಡಿಸ್ಬೇಕಾಗತ್ತೆ. ನಾವು ನೀರ್ ಮಾತ್ರ ಕೊಡ್ಬೇಕು, ಜಾಸ್ತಿ ಮೇವ್ ಕೊಡಂಗಿಲ್ಲ, ಹಿಂಡಿ ಕೊಡಂಗಿಲ್ಲ. ಯಾಕೆಂದ್ರೆ ಕೆಡುತ್ತೀವಲ್ಲ ಆ ಉಸಿರು ಗಟ್ಟಿಬಿಡ್ತವೆ. ಹಂಗಾಗಿ 1 ದಿವಸ ಒಂದ್ ನೈಟ್ ಒನ್ ಡೇನ ಅದಕ್ಕೆ ಮೇವ್ ಹಾಕಲ್ಲ. ಆಮೇಲೆ ಬಂದು ರೆಡಿ ಮಾಡ್ಕೊಟ್ಟು ಹೋಗ್ತಾರೆ. ಒಂದ್ ವಾರ ಮಾತ್ರ ಬಾರಿ ಕೇರ್ಫುಲ್ ಆಗಿ ಮುಡ್ಕೋಬೇಕಾಗುತ್ತೆ. ಎಷ್ಟು ದಿವಸಕ್ಕೆ ಒಂದ್ಸರಿ ಇದು ಮಾಡಿಸ್ಬೇಕಾಗುತ್ತೆ? ಏನ್ ಸರ್ ಕೊಂಬು? ಇಲ್ಲ ಸರ್ ಹಂಗ ಬರಲ್ಲ, ಎಷ್ಟು ದಿವಸಕ್ಕೆ ಅಂತಲ್ಲ, ಒಂದ್ಸರಿ ಮಾಡ್ಕೊಂಡ್ರೆ ಅದು ಬಾರಿ ನೀಟಾಗಿ ಕಾಪಾಡ್ಕೊಂಡ್ರೆ ಲೈಫ್ ಟೈಮ್ ಅದೇ ಇರುತ್ತೆ ಸರ್. ಒಂದ್ಸರಿ ಮಾಡಿಸ್ಬಿಟ್ರೆ ಸಾಕು. ಕರುಗಳಾದ್ರೆ 2 ಸರಿ ಕೇಳ್ತವೆ, ದೊಡ್ಡ ಎತ್ತಾರ ಒಂದ್ಸರಿ ನೀಟಾಗಿ ಮೇಂಟೈನ್ ಮಾಡ್ಕೊಬಿಟ್ರೆ ಲೈಫ್ ಟೈಮ್ ಇರುತ್ತೆ ಸರ್ ಅದು. ಎತ್ತುಗಳಲ್ಲಿ ಕೃಷಿ ಕೆಲಸಗಳು ಏನೇನು ಮಾಡ್ತಾರೆ ಗಣೇಶ್? ಸರ್ ಎಲ್ಲಾ ತರದ್ದು ಮಾಡ್ತೀವಿ. ಸಾಲ ಹೊಡಿತೀವಿ, ಅರ್ತೆ ಹೊಡಿತೀವಿ, ಅಲ್ಬೆ ಹೊಡಿತೀವಿ, ಕುಂಟೆ ಹೊಡಿತೀವಿ, ಬಿತ್ತನೆ ಮಾಡ್ತೀವಿ, ಮರ ಹೊಡಿತೀವಿ, ಎನಿ ಒನ್ ಕೆಲಸ, ಎತ್ತಿನ ಕೆಲಸ ಸರ್. ಟ್ರ್ಯಾಕ್ಟರ್ ಮಾತ್ರ ಹೊಡೆಯೋದಷ್ಟೇ, ಬೆಳೆ ಏನ್ ಬೆಳೆದ್ರು ನಾವು ಎತ್ತಲೇ ಸರ್ ಬೆಳೆಯೋದು. ಎಲ್ಲದಕ್ಕೂ ಚೆನ್ನಾಗಿ ಪಳಸ್ಕೊಂಡಿರ್ತೀರಾ? ಎಲ್ಲ ಪಳಸ್ಕೊಂಡಿದ್ದೀವಿ ಸರ್. ಈ ಸಾಲೆಲ್ಲ ಅದರಲ್ಲೇ ಹೊಡಿತೀರಿ ಸರ್? ಬಾರಿ ನೀಟಾಗಿ ಹೋಗ್ತಾ ಸಾಲಿಗೆಲ್ಲ. ಸಾಮಾನ್ಯವಾಗಿ ಟ್ರ್ಯಾಕ್ಟರ್ ಇಟ್ಕೊಂಡರು ದನಕರುಗಳೆಲ್ಲ ಬಿಟ್ಬಿಡ್ತಾರೆ, ಅದ್ರ ಜೊತೆಗೆ ಅವ್ರವೇನು ಕುಂಟೆ ಹತಾರ ಸಾಮಗ್ರಿ ಇರ್ತವೆ ಎಲ್ಲನೂ ಬಿಟ್ಬಿಡ್ತಾರೆ. ನೀವು ಟ್ರ್ಯಾಕ್ಟರ್ನು ಇಟ್ಕೊಂಡಿದ್ದೀರಿ, ಎತ್ತುಗಳನ್ನೂ ಇಟ್ಕೊಂಡಿದ್ದೀರಿ, ಜೊತೆಗೆ ಕುಂಟೆನೂ ಇಟ್ಕೊಂಡಿದ್ದೀರಿ, ನೇಗಿಲನ್ನು ಇಟ್ಕೊಂಡಿದ್ದೀರಿ, ಮರ ಇಟ್ಕೊಂಡಿದ್ದೀರಿ, ಹಲ್ಬೆ ಇಟ್ಕೊಂಡಿದ್ದೀರಿ, ಎಲ್ಲವನ್ನೂ ಒಳ್ಳೆ ಸುಸ್ಥಿತಿಲಿ ಇಟ್ಕೊಂಡಿದ್ದೀರಿ, ಏನು ಅದ್ರ ಬಗ್ಗೆ ಅಷ್ಟೊಂದು ಪ್ರೀತಿ ನಿಮಗೆ? ಸರ್ ನಾವು ಏನೇ ಟ್ರ್ಯಾಕ್ಟ್ರಲ್ಲಿ ಕೆಲಸ ಮಾಡಿದ್ರು ಎತ್ತಲ್ಲಿ ಕೆಲಸ ನಮ್ಮ ಮನಸ್ಸಿಗೆ ತೃಪ್ತಿ ಸಿಗುತ್ತೆ ಸರ್. ಅದು ಅಡೆ ಮೂಲೆ ಒಡೆಯೋದಾಗಲಿ, ಅದು ನೀಟಾಗಿ ಕೆಲಸ, ಎತ್ತು ಅಡೆ ಮೂಲೆ ಹತ್ತಿ ಹೋದ್ರೆ ಅಲ್ಲೆಲ್ಲ ನೆಲ ಒಂದ್ ಸಮ ಲೆವೆಲ್ ಬರುತ್ತೆ, ಅದ್ರ ಸ್ಟೈಲೇ ಬೇರೆ. ಕೆಲವೊಂದು ಟ್ರ್ಯಾಕ್ಟರ್ ಬಂದು ಅರ್ಧ ಹೊಲಕ್ಕೆ ತಿರುಗಿರೆ, ನಂದು ಟ್ರ್ಯಾಕ್ಟರ್ ಇದೆ ಅರ್ಧ ಹೊಲ ಹಿಂಗೆ ತಿರುಗಿರ್ ಮುಗಿದೋಯ್ತು, ಅಡೆ ಮೂಲೆ ಒಂದು ಮಾರು ಹೋಗುತ್ತೆ. ಎತ್ತಿನ ಕೆಲಸ ಇದೆ, ಅಡೆ ಹೋಗ್ಬೇಕು ಅಂದ್ರೆ ಅಡೆ ಹೋಗೇ ಹೋಗುತ್ತೆ. ಮತ್ತೆ ಈ ಟ್ರ್ಯಾಕ್ಟರ್ ತರಬೇಕಾದ್ರೆ ಎಷ್ಟೇ ದಪ್ಪ ಹೊಡೆದ್ರು ದಿಂಡು ಉಳ್ಕೊಂಡೇ ಉಳ್ಕೊಳತ್ತೆ, ಅದು ಎತ್ತಿನ ಬೇಸ ಇದೆಲ್ಲ ಸಣ್ಣ ಒಂದು ಇಂಚು ಜಾಗ ಉಳಿಯಲ್ಲ, ಆ ತರ ಕುಳಿಮೆ ಆಗುತ್ತೆ ಎತ್ತಿನ ಕೆಲಸ. ಅದಕ್ಕೋಸ್ಕರ ಎತ್ತಲೆ ಕೆಲಸ ಮಾಡ್ತೀವಿ, ಎತ್ತಲ್ಲಿ ಇಳುವರಿ ತೆಗಿತೀವಿ ನಾವು. ಈ ಕುಂಟೆ ನೇಗ್ಲೆಲ್ಲ ಅವಲ್ಲ, ಅವಾಗ ಅವಾಗ ರಿಪೇರಿ ಅದು ಇದು ಅಂತ ಬರ್ತಾ ಇರ್ತವೆ, ಕುಂಟೆ ತಾಳು ಹೋಗ್ಬೋದು, ಗುಳ ಹೋಗ್ಬೋದು, ಇವೆಲ್ಲ ಆಯ್ತಾ ಇರ್ತದೆ. ಅವೆಲ್ಲ ಹೆಂಗೆ ಮಾಡ್ಕೊತಾರೆ? ಯಾಕೆಂತಂದ್ರೆ ಈಗ ಈ ಕೆಲಸ ಮಾಡೋರು ಯಾರು ಇಲ್ಲ ಸರ್. ಕೆಲವೊಂದ್ಸರಿ ಕುಲ್ಮೆ ಇಲ್ಲ ಅಂದ್ರೆ ಪಕ್ಕದೂರ್ಗ ಹೋಗಿ ಮಾಡ್ಸ್ಕೊಳ್ಬೇಕಾಗತ್ತೆ. ಇವತ್ತು ನಮಗೆ ಕೆಲಸ ಬೇಕೇ ಬೇಕು, ಬೆಳಿಗ್ಗೆ ಅರ್ತೆ ಹೊಡ್ಬೇಕು, ತಿರ್ಗ ಮತ್ತೆ ನಾಳೆ ಮಳೆ ಬಂದ್ರೆ ಅವತ್ತಿನ ಕೆಲಸ ಮುಗಿದೋಗುತ್ತಾ? ಪಕ್ಕದೂರ್ಗಾರು ಹೋಗಿ ಮಾಡ್ಕೊಂಡೇ ಬರ್ಲೇಬೇಕು ಸರ್. ನಾವು ಎಲ್ಲಿರ್ತದ ಅಲ್ಲಿ ಹುಡ್ಕೊಂಡು ಹೋಗೋದು, ಹೋಗ್ಲೇಬೇಕು. ನೀವೇನು ಕಲ್ತ್ಕೊಂಡಿಲ್ವ ಕೆಲ್ಸಗಳವ? ಆ ಕಸಬು ಕಲ್ತಿಲ್ಲ ಸರ್. ನಿಮ್ ತಂದೆರು? ಅವ್ರಿಗೋ ಗೊತ್ತಿಲ್ಲ ಆ ಕಸಬು. ನೀವೇ ಒಟ್ಟಿಗೆ ಹೊರಗಡೆ ಹೋಗಿ ಯಾರು ಮಾಡ್ತಾ ಇರ್ತಾರ ಅಲ್ಲಿ ಹೋಗ್ಬಿಟ್ಟು ಮಾಡ್ಕೊಂಡ್ಬರ್ತೀವಿ ಸರ್. ನಾವು ಇನ್ನೊಂದು ಬೀಜದ ಹೊರನು ಇಟ್ಕೊಂಡಿದ್ದೀರಿ, ಎಷ್ಟು ವರ್ಷದಿಂದ ಇಟ್ಕೊಂಡಿದ್ದೀರಿ? ಇದು ಆಲ್ರೆಡಿ ಹಸಿನ ಮೇಲೆ ಬಿಡಕ್ ನಿಂತ್ಕೊಂಡು 1 ವರ್ಷ ಆಗಿದೆ. ನಾವು ಸಣ್ಣ ಕರಿನಲ್ಲಿ 6 ತಿಂಗಳು ಕರ ಕೊಡ್ತಾ ಬಂದಿದ್ದೆ ಸರ್ ನಾನು. ಇದಕ್ಕೋಸ್ಕರ ಹೆಂಗೆ? ಇದಕ್ಕೋಸ್ಕರನೇ, ಯಾಕೆಂದ್ರೆ ನಮ್ಮೂರಲ್ಲಿ ಒಂದು ನಾಟಿ ಹಸುಗಳಿದಾವೆ, ಪಕ್ಕದೂರಿಗೆ ಹೊಡ್ಕೋಗಾರ, ನಮಗೆ ಒಂಥರ ಬೇಜಾರಾಗೋದು. ಈ ಊರಲ್ಲಿ ಇಷ್ಟೆಲ್ಲ ಓರಿ ಕಟ್ಟಿ ಒಂದು ಬೀಜ ಹೊರ ಇಲ್ಲಾರ ಊರಿಗೆ ಒಂದು ಗತ್ತೆ ಇಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಒಂದು ಓರ್ ಹೆಂಗಲ್ಲಾರ ಇರಲಿ ಅಂತ ಹೇಳಿ ಒಂದು ಓರ್ ಇಟ್ಕೊಂಡ್ ಬಂದು ಒಳ್ಳೆ ಹಸುಗಳು ಬರ್ತಾ ಇದೆ ಸರ್ ಇಲ್ಲಿ. ಮೊದ್ಲಿಂದ ಮಾಡ್ತಾ ಇದ್ರ ಇಲ್ಲ ಹೆಂಗೆ ಸರ್? ನನ್ನ ಫೀಲ್ಡಲ್ಲಿ ಇದೇ ಫಸ್ಟ್ ಕಟ್ಟಿರೋದು ಓರಿಯ. ನೀವೇ ಮಾಡ್ಬೇಕು ಅಂತ ಅನ್ಕೊಂಡು ಹೊಡ್ಕೊಂಡ್ ಬಂದು ಮಾಡ್ತಾ ಇದ್ದೀವಿ. ನಾವೇನು ಮನವೇ ಮಾಡ್ತಾ ಇರೋದು. ದಿವಸ ಚೆನ್ನಾಗಿ ಆಗುತ್ತಾ ಸರ್? ಒಂದೊಂದ್ ದಿವಸ ಬರ್ತಾ, ಒಂದ್ ದಿವಸ ಬರಲ್ಲ, ಬಟ್ ಅದ್ರ ಖರ್ಚು ಏನಿದೆ ಅದ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ. ಒಟ್ಟಿಗೆ ಲಾಭನೂ ಸಿಗ್ತಾ ಇದೆ ಇಲ್ಲ ಅಂತಲ್ಲ, ಒಟ್ಟಿಗೆ ಅದು ಸಾಕಿದಕ್ಕೆ ನಮಗೇನ್ ಮೋಸ ಆಗಿಲ್ಲ ಸರ್. ಬಟ್ ಅದ್ರದೊಂದು ಕಷ್ಟ ಅಂದ್ರೆ ಒಬ್ಬರೇ ಹಿಡಿಬೇಕು, ಬೇರೆ ಯಾರು ಮುಟ್ಟಂಗಿಲ್ಲ. ನೀವೇ ಹಿಡಿಬೇಕಾ? ನಾವೇ ಹಿಡಿಬೇಕು, ನಮ್ಮ ಅಪ್ಪನೂ ಬಿಡಲ್ಲ. ನೀವೇ ಹಿಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರಿ? ಹೌದು ಸರ್. ಸಾಮಾನ್ಯವಾಗಿ ಹಸುಗಳು ಬಂದ್ರೆ ಎಷ್ಟು ಚಾರ್ಜ್ ಮಾಡ್ತೀರಿ ಸರ್? 300 ರೂಪಾಯಿ ಮಾಡಿದ್ವಿ ಸರ್. 300 ರೂಪಾಯಿ? 300 ರೂಪಾಯಿ ಬೇಕಾಗತ್ತಲ್ವಾ? 300 ರೂಪಾಯಿ ಬೇಕಾ ಸರ್? ಕೋಳಿ ಮೊಟ್ಟೆ ಒಯ್ತೀವಿ, ಉದ್ನಿ ಇಟ್ಟು ಕೊಡ್ತೀವಿ, ಬೆಳಿಗ್ಗೆ ಸಂಜೆ ಹಿಂಡಿ ಕೊಡ್ತೀವಿ, ಹಸಾ ಬರ್ಲಿ ಬಿಡ್ಲಿ ಡೈಲಿ, ಅದಕ್ಕಾಗಿ ಹತ್ತು ಕೋಳಿ ಸಾಕಂಡಿದೀವಿ. ಊರಿಗಾಗಿ ಡೈಲಿ ನಾಟಿ ಕೋಳಿ ಮೊಟ್ಟೆ ಬೇಕು ಸರ್. ಒಂದ್ ಹಸಿ ಮೇಲೆ ಹತ್ತಿರ ಒಂದ್ ನಾಟಿ ಕೋಳಿ ಮೊಟ್ಟೆ ಬೇಕು ಸರ್. ಓಕೆ. ಹೆಂಗ್ ತಿನ್ನಿಸ್ತಾರೆ ನಾಟಿ ಕೋಳಿ ಮೊಟ್ಟೆ? ಓಡ್ ಬೆರೆಸಿಲ್ಲ ತಿನ್ಸ್ಬೇಕು ಅವನ್ನ, ಯಾಕೆಂದ್ರೆ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ. ಕೆಲವರು ಹೇಳ್ತಾರೆ ಬರೀ ಅದ್ರೊಳಗೆ ಭಂಡಾರ ಕೊಡಿ ಅಂತ. ಬೀಜದವರಿಗೆ ಯಾವತ್ತು ಓಡ್ ಬೆರೆಸ್ಕನೆ ಕೊಡ್ಬೇಕು ಮೊಟ್ಟೆ. ಮೊಟ್ಟೆ ಕೊಟ್ಟಾಗಲೇ ಅವಾಗ ತಾಕತ್ ಜಾಸ್ತಿ. ತಿಂತಾವ ಚೆನ್ನಾಗಿ ಸರ್? ಕೊಡೋದನ್ನೇ ಕಾಯ್ತಾ ಇರ್ತವೆ. ದಿವಸಕ್ಕೆ ಎಷ್ಟು ಕೊಡ್ತೀರಿ ಸರ್? ಒಂದ್ ಹಸಿ ಮೇಲೆ ಹತ್ತಿರ ಒಂದು, ಅತ್ಲಿ ಬಿಡ್ಲಿ ಒಂದು, ಒಂದ್ ಹಸಿ ಮೇಲೆ ಹತ್ತಿರ ಒಂದು, 2 ಹಸಿ ಮೇಲೆ ಹತ್ತಿರ 2-2 ಈ ತರ ಕೊಡ್ಕೊಂತ ಹೋಗ್ತಾರೆ. 3 ಹಸಿ ಮೇಲೆ ಹತ್ತಿರ 3 ಕೊಡ್ತೀವಿ ಸರ್, ಡೈಲಿ 3 ಮೊಟ್ಟೆ ಕೊಡ್ತೀವಿ. ಇದೆಲ್ಲ ತರಬೇತಿ ಎಲ್ಲಿ ತಗೊಂಡ್ರಿ ನೀವು? ಯಾರ ನೀವು ಸರ್? ಇಲ್ಲ ಸರ್, ಹಂಗೆ ಹಿಂಗೆ ಸುತ್ತಿ ಅನುಭವ ಪಡ್ಕೊಂಡಿರೋದು ಮೇನ್. ನಮಗೆ ಈ ಕಸುಬ್ ಬಂದಿದೆ ನಮ್ಮ ಅಪ್ಪರಿಂದ ಸರ್. ಹಂಗಾಗಿ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ? ಹೋಗ್ತಾ ಇದ್ದೀವಿ ಸರ್. ನಾವು ಮುಂದುವರ್ಸಿದ್ವಿ, ನಮ್ಮ ಮುಂದೆ ಫೀಲ್ಡ್ ಗೊತ್ತಿಲ್ಲ, ನಮ್ಮ ಅಪ್ಪರ ಇರೋ ತನಕವ ಅವ್ರ ಸಪೋರ್ಟ್ ಮಾಡ್ದಂಗ ನಾನು ಈ ಕೆಲಸ ಮಾಡ್ತೀನಿ ಸರ್. ಕುರಿಗಳು ಎಷ್ಟು ಹಾಕೊಂಡಿದ್ರಿ ಸರ್? ಕುರಿ ಒಂದು 15 ಹಾಕಿದ್ದೀನಿ ಸರ್. 15 ಕುರಿ ಇದಾವೆ ಸರ್? ಅದರಲ್ಲಿ ಎಳಗ ಒಂದು 10 ಇದಾವೆ, ಒಂದ್ 2 ಬನ್ನೂರ್ ಇದಾವೆ, ಒಂದ್ 2 ನಾಟಿ ಮರಿ ಇದಾವ್ ಸರ್. ಅದ್ರಾಗೆ ನಾವು ಮರಿಯ ತಂದ್ಬಿಟ್ಟು ಕ್ರಾಸ್ ಮಾಡ್ಸೋಣ ಅಂತ ತಗೊಂಡ್ ಬಂದಿದ್ದೆ ಸಣ್ಣ ಮರಿಲಿ. 800-900 ಎಲ್ಲ ಸುಮ್ಮನೆ ಎಷ್ಟು ಹೋಗ್ತಾರೆ ಸರ್, ಆ

ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಇದು ಇಂದಿನ ಕಿಸಾನ್ವಾಣಿ ಕೃಷಿರಂಗ. ನಮ್ಮ ನಾಳಿನ ಕೃಷಿರಂಗದಲ್ಲಿ ಹಸಿರು ಸಿರಿ ಕೃಷಿ ಚಟುವಟಿಕೆಗಳ ಕುರಿತು ಬಾನುಲಿ ಸರಣಿ, ಇದರಲ್ಲಿ ಅಣಬೆ ಬೇಸಾಯ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ವಿಜಯ್ ಕುಮಾರ್ ವಾಗದೊರೆ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿಮಧುಸೂದನ್. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಕೃಷಿ ರಂಗ ಪ್ರಸಾರವಾಯಿತು. ಈಗ ಹಾಸನ ಜಿಲ್ಲೆಯ ಇಂದಿನ ಹವಾಮಾನ ವರದಿ ಹೀಗಿದೆ. ಜಿಲ್ಲೆಯಲ್ಲಿ ಗರಿಷ್ಠ 27.4 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಇಂದು ಮುಂಜಾನೆ 8:30 ವಾತಾವರಣದಲ್ಲಿ ಶೇಕಡಾ 98% ತೇವಾಂಶವಿದ್ದು ಇದ್ದ ಬಗ್ಗೆ ವರದಿಯಾಗಿದೆ. ಸಾಮಾನ್ಯವಾಗಿ ಮೋಡ ಮುಸುಕಿದ ವಾತಾವರಣವಿದ್ದು ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆಯ ಮುನ್ಸೂಚನೆ ನೀಡಿದೆ. ಈಗ ಅರಸೀಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಪೇಟೆ ಧಾರಣೆ ಹೀಗಿದೆ. ದಪ್ಪ ಮೆಣಸಿನಕಾಯಿ 3,000 ಕನಿಷ್ಠ ಬೆಲೆ, ಅಕ್ಕಿ 6,102 ರೂಪಾಯಿಗಳು, ಅಡಿಕೆ 13,200 ರೂಪಾಯಿಗಳು, ಅಲಸಂದೆ ಕನಿಷ್ಠ ಧಾರಣೆ 7,500 ರೂಪಾಯಿಗಳು, ಗರಿಷ್ಠ ಧಾರಣೆ 7,800 ರೂಪಾಯಿಗಳು, ಆಲೂಗೆಡ್ಡೆ ಕನಿಷ್ಠ ಮಾರುಕಟ್ಟೆ ಧಾರಣೆ 2,000, ಗರಿಷ್ಠ ಧಾರಣೆ 3,200, ಈರುಳ್ಳಿ 7,000, ಉದ್ದಿನಕಾಳು 7,300, ಉದ್ದಿನಬೇಳೆ ಕನಿಷ್ಠ ಧಾರಣೆ 12,271, ಗರಿಷ್ಠ 13,000, ಎಲೆಕೋಸು 700 ರೂಪಾಯಿಗಳು, ಕಡಲೆಕಾಳು ಕನಿಷ್ಠ ಧಾರಣೆ 7,500, ಕ್ಯಾರೆಟ್ ಕನಿಷ್ಠ ಧಾರಣೆ 3,500, ಗರಿಷ್ಠ ಧಾರಣೆ 6,000, ಕೊಬ್ಬರಿ 5,800, ಕನಿಷ್ಠ ಧಾರಣೆ 9,000, ಕೊಬ್ಬರಿ ಗೋಧಿ 3,051, ಟೊಮ್ಯಾಟೊ 8,000, ಟೊಮ್ಯಾಟೊ 800 ರೂಪಾಯಿಗಳು, ಗರಿಷ್ಠ ಧಾರಣೆ 6,500, ತೆಂಗಿನಕಾಯಿ 22,500, ಕನಿಷ್ಠ ಧಾರಣೆ ಗರಿಷ್ಠ ಧಾರಣೆ 26,000, ತೊಗರಿಬೇಳೆ 15,569 ರೂಪಾಯಿಗಳು, ನುಗ್ಗೆಕಾಯಿ 2,500, ಬೆಂಡೆಕಾಯಿ 3,000 ಕನಿಷ್ಠ ಧಾರಣೆ, ಬದನೆಕಾಯಿ 1,000 ಕನಿಷ್ಠ ಧಾರಣೆ, ಬೆಳ್ಳುಳ್ಳಿ 20,061 ರೂಪಾಯಿಗಳು ಕನಿಷ್ಠ ಧಾರಣೆ, ಬೀಟ್ರೂಟ್ 1,500 ರೂಪಾಯಿಗಳು, ಬುಲ್ಲರ್ 11,800, ಮೆಕ್ಕೆಜೋಳ 2,100, ರಾಗಿ 3,000 ರೂಪಾಯಿಗಳು, ಹಸಿ ಶುಂಠಿ 3,500, ಹಸಿರು ಮೆಣಸಿನಕಾಯಿ 2,000, ಹೆಸರುಕಾಳು ₹5,460. ಇದು ಇಂದಿನ ಅರಸೀಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಪೇಟೆ ಧಾರಣೆ. ಗೀತಗಾನ ಗೀತಗಾನ ಗೀತ ವೈವಿಧ್ಯದ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮಲಯ ಮಾರತ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಬಿಳಿಯ ಕುಸುಮಗಳ ಮಾಲೆ ಕೊರಳಲಿರೆ ಬೆಳ್ಳಿ ವೀಣೆಯನ್ನು ನುಡಿಸಿ ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ ಏಳು ಮಗುವೆ ಮೇಲೇಳು ಎಂದು ಹೊಸಬಾಳ ತಂದೆಯಮ್ಮ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ಬಂದು ಕೈಯ ಹಿಡಿದೆ ತಂದೆಯೇ ಕಂಡು ಮುಂದೆ ದಾರಿ ಇದೆ ಎಂದು ನೀನೆ ನುಡಿದೆ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ಇಂದು ನಿಲ್ಲ ಕೃಪೆಯುತ ನಾನು ಆನಂದ ಪಡೆದೆ ನಮ್ಮ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾರೆ ನಾ ಮುತ್ತಾರೆ ಶಾರದೆ ಹೂವಿನವರು ಕ್ಯಾಟರಿಂಗ್ನವರು ಬ್ಯಾಂಡ್ನವರು ತಗೊಳ್ಳೋಣ ಎಲ್ಲಾ ಹೋಗುತ್ತೆಪ್ಪ ಸ್ವಲ್ಪ ಆಚೆಚಾದ್ರೂ ಹಣ ಹೋಗುತ್ತೆ ಅರೆ ಬ್ಯಾಂಕ್ ಸಂಭಳಿಸುತ್ತೆ ಹೇಗೆ ನಾನು ಪಾಸಿಟಿವ್ ಪೇ ಸಿಸ್ಟಮ್ ನಲ್ಲಿ ರಿಜಿಸ್ಟರ್ ಆಗಿದ್ದೀನಿ ಬ್ಯಾಂಕ್ಗೆ ಚೆಕ್ಸ್ ಮತ್ತು ಬೆನಿಫಿಷಿಯರೀಸ್ ನ ಮಾಹಿತಿ ಕೊಟ್ಟಿದ್ದೀನಿ ಬ್ಯಾಂಕ್ ಚೆಕ್ ಮಾಡುತ್ತೆ ಪರಿಶೀಲಿಸುತ್ತೆ ಡೀಟೇಲ್ಸ್ ಮ್ಯಾಚ್ ಆಗದಿದ್ರೆ ಕ್ಲಿಯರೆನ್ಸ್ ಆಗೋಲ್ಲ ಹೌದಾ ನನ್ಗೆ ಕೊಡಿ ಫೋಟೋದವರು ಲೈಟ್ನವರು ಮಂಟಪದವರು ಆರ್ಬಿಐ ಹೇಳುತ್ತೆ ಜಾಣರಾಗಿರಿ ಜಾಗರೂಕರಾಗಿರಿ ಸರಿಯಾಗಿ ಹೇಳಿದ್ದಾರೆ